ಮೊಬೈಲ್ ಟವರ್ ಅಳವಡಿಕೆ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಎಂಬ ಭಯವೇ? ಭಯ ಬೇಡ. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ಕ್ಯಾನ್ಸರ್ ರಿಸರ್ಚ್ ಸಂಸ್ಥೆಗಳು ಕಡಿಮೆ ತೀಕ್ಷ್ಣತೆಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಗಳು ಆರೋಗ್ಯಕ್ಕೆ ಅಪಾಯಕಾರಿ ಎಂದು ಹೇಳಲು ಯಾವುದೇ ಪುರಾವೆಗಳಿಲ್ಲ ಎನ್ನುತ್ತವೆ. ಮೊಬೈಲ್ ಟವರ್ ಅಳವಡಿಕೆಯನ್ನು ಆರೋಗ್ಯದ ಆಧಾರದ ಮೇಲೆ ಪ್ರಶ್ನಿಸಿದ ಅರ್ಜಿಗಳನ್ನು ಅನೇಕ ಭಾರತೀಯ ಉಚ್ಚ ನ್ಯಾಯಾಲಯಗಳು ವಜಾಗೊಳಿಸಿವೆ. ಆದ್ದರಿಂದ ನಿಮ್ಮ ಹತ್ತಿರವಿರುವ ಮೊಬೈಲ್ ಟವರ್ ಸ್ಥಾವರಗಳ ಬಗ್ಗೆ ಭಯಪಡಬೇಡಿ. ನೆನಪಿಡಿ, ಮೊಬೈಲ್ ಸೇವೆ ಎಲ್ಲಾ ಸೇವಾ ವಿತರಣೆ ಮತ್ತು ಸರ್ಕಾರದ ಪ್ರಮುಖ ಉಪಕ್ರಮಗಳ ಯಶಸ್ಸಿಗೆ ಸಹಾಯಕವಾಗಿದೆ. ಇದು ಟೆಲಿಕಾಂ ಇಲಾಖೆ ಕರ್ನಾಟಕ ಲೈಸೆನ್ಸ್ ಸರ್ವಿಸ್ ಏರಿಯಾರವರ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಿಶ್ರ ಕೃಷಿಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು ಟಿ ನರಸೀಪುರ ತಾಲೂಕು ದೊಡ್ಡನಹುಂಡಿಯ ಕೃಷಿಕ ದಂಪತಿ ಡಿಎಂ ಮಂಟೇಸ್ವಾಮಿ ಮತ್ತು ಜ್ಯೋತಿ ಅವರೊಂದಿಗೆ ಮಾತುಕತೆ ಇದೆ. ಕೇಳುಗರೆ ನಮಸ್ಕಾರ. ಇಂದು ನಮ್ಮೊಂದಿಗಿದ್ದಾರೆ ತಿರುಮಕುಡಲು ನರಸೀಪುರ ತಾಲೂಕಿನ ದೊಡ್ಡ ಹುಂಡಿ ಗ್ರಾಮದಲ್ಲಿ ಕೃಷಿ ನಡೆಸ್ತಾ ಇರತಕ್ಕಂತಹ ಮಂಟೇಸ್ವಾಮಿ ಡಿಎಂ ಹಾಗೂ ಅವರ ಪತ್ನಿ ಶ್ರೀಮತಿ ಜ್ಯೋತಿ ಅವರು. ಇವರು ತಮಗಿರ್ತಕ್ಕಂತಹ 7 ಎಕರೆ ಕೃಷಿ ಭೂಮಿಯಲ್ಲಿ ಭತ್ತದ ಬೆಳೆಯನ್ನು ನಿರಂತರವಾಗಿ ಬೆಳೀತಾ ಇದ್ದಾರೆ. ಅದರ ಜೊತೆಗೆ ರೇಷ್ಮೆ ಕೃಷಿಯನ್ನು ನಡೆಸ್ತಾ ಇದ್ದಾರೆ. ಮಂಟೇಸ್ವಾಮಿಯವರೇ ಹಾಗೂ ಜ್ಯೋತಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮಂಟೇಸ್ವಾಮಿಯವರೇ, ಹೇಳಿ, ನೀವೀಗ ಎಷ್ಟು ವರ್ಷಗಳಿಂದ ಈ ಕೃಷಿಯನ್ನು ನಡೆಸ್ತಾ ಇದ್ದೀರಿ ಅಂತ, ಎಷ್ಟು ನಿಮಗೆ ಈ ಕೃಷಿ ಜೀವನದ ಅನುಭವ ಎಷ್ಟು ವರ್ಷಗಳಿಂದ ನಿಮ್ಗೆ ಆಗ್ತಾ ಇದೆ? ಸರ್, ನನಗೆ 25 ವರ್ಷ ಆದಾಗ ನಾನು ಕೃಷಿಗೆ ಬಂದೆ. ಆತಳಿಂದ ನಮಗೆ ಅಂತಂದರೆ ಒಂದು ಲಿಪ್ಟ್ರಿಗೇಷನ್ ನೀರು ಬಂದಿತ್ತು. ಆಗ ಊರವ್ರಿಗೆಲ್ಲ ಗದ್ದೆ ಇತ್ತು, ನಮ್ಗೆ ಗದ್ದೆ ಇರಲಿಲ್ಲ. ಇದು ಆಗ ಕಂಪನಿ ಚಾನಲ್ ಅಂತ ಬಂದಾಗ ನೀರು ಬಂತು. ನೀರು ಬಂದಾಗ ನಾನು ಶ್ರದ್ಧೆಯಿಂದ ಮಟ್ಟ ಹೊಡೆದು, 5 ಎಕರೆ ಜಮೀನು ಮಟ್ಟ ಹೊಡೆದು ಭತ್ತ ಬೆಳ್ಕೊಂಡು ಮಾಡ್ಕೊಂಡು ಬಂದೆ. ಅಲ್ಲ, ಊರವ್ರಿಗೆಲ್ಲ ನೀರು ಬಂತು, ನಿಮಗೆ ಬರಲಿಲ್ಲ ಅಂದರೆ ಯಾಕೆ? ಯಾಕೆಂತಂದ್ರೆ ನನ್ನ ಜಮೀನು ಕಡೆಗಿತ್ತು ಸರ್, ಅವ್ರಿಗೆಲ್ಲ ಒತ್ತಲಿತ್ತು, ಅಲ್ಲಿ ಗಂಟ ನೀರು ತಲುಪ್ತಿರಲಿಲ್ಲ. ನೀರು ತಲುಪಿಸ್ಬೇಕು ಅಂದರೆ ಆಮೇಲೆ ಏನು ಮಾಡಿದ್ರಿ ವ್ಯವಸ್ಥೆ? ವ್ಯವಸ್ಥೆ ಕಂಪ್ನಿ ಚಾನಲ್ ಬಂದಾಗ ಎಲ್ಲ ಕೋಸಾಕಾಯ್ತು ಸರ್. ಅದು ಲಿಪ್ಟ್ರಿಗೇಷನ್, ಲಿಪ್ಟ್ರಿಗೇಷನ್ ಆದ್ದರಿಂದ ಅಲ್ಲಿ ಗಂಟ ಕರೆಂಟ್ ಇದ್ದ ಬರ್ತಿತ್ತು, ಕರೆಂಟ್ ಇಲ್ಲ ಇರ್ತಿರಲಿಲ್ಲ. ಏತ ನೀರಾವರಿ? ಏತ ನೀರಾವರಿ. ಅದರಿಂದ ನಮಗೆ ಅಲ್ಲಿ ಗಂಟ ಅಷ್ಟು ತೋರಿಕೆ ತಲುಪ್ತಿರಲಿಲ್ಲ. ನನಗೊಂದು ಕಡೆಗೆ ಜಮೀನು ಕೊಟ್ಟರು, ನಮ್ಮ ತಂದೆ ಅವರು ಭಾಗ ಆದಾಗ ನನಗೊಂದು ಕಡೆಗೆ ಇರಲಿ ಅಂತ ಕೊಟ್ಟರು, ನಮ್ಮ ದೊಡ್ಡಪ್ಪನಿರಲ್ಲ ಒಂದು ಕಡೆಗೆ ತಗೊಂಡು ಅವರವೆಲ್ಲ ಜಮೀನು ಆದವು. ಆದರೆ ನನಗಾಗಲಿಲ್ಲ. ಅದರಿಂದ ನಾನು ಸ್ವಲ್ಪ ಸರ್ಜೆಯಿಂದ ಆವಲೇ ವ್ಯವಸಾಯ ಕಲ್ತ್ಕೊಂಡು ನಮ್ಮ ತಂದೆ ಜೊತೆಲಿ ತಂದೆ ಕೈಗೊಡ್ತು, ತಂದೆ ನಾನು ಸೇರ್ಕೊಂಡು ನಾನು ಏರ್ ಹೊಡೆದು, ಅವ್ರ ಕಟ್ಟೆ ಎತ್ತದು, ಮಟ್ಟ ಹೊಡೆದು, ಇದನ್ನೆಲ್ಲ ಮಾಡ್ಕೊಂಡು ನಾಟಿ ಮಾಡ್ಕೊಂಡು ಬಂದ. ಈಗ ಜಮೀನು ನಿಮಗೆ ಏತ ನೀರಾವರಿಯಲ್ಲಿ ನೀರು ಸಾಕಾಗ್ತಿರಲಿಲ್ಲ, ದೂರ ಇತ್ತು ಜಮೀನು ಅಂತ ಹೇಳಿದ್ರೆ, ಇದು ನಿಮಗೆ ಜಮೀನು ಹೇಗೆ ಪಿತ್ರಾರ್ಜಿತವಾಗಿ ಬಂದಂಥ ಜಮೀನ ಹೇಗೆ? ಪಿತ್ರಾರ್ಜಿತವಾಗಿ 5 ಎಕರೆ ಬಂತು ಸರ್. ಆಮೇಲೆ ನಮ್ಮ ತಂದೆಯವರು ಒಂದೇ 3 ಎಕರೆ ತಗೊಂಡ್ರು. ಯಾರ್ಯಾರಿಂದ ನಿಮಗೆ ಈ ಜಮೀನು ಭಾಗ ಆಯಿತು? ತಾತಿಂದ ಬಂತು ಸರ್, ತಾತಿಂದ ನಮ್ಮ ತಂದೆ ಬಂತು, ತಂದೆಯಿಂದ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಅಣ್ಣ ತಮ್ಮರಿಬ್ರು. ಅಂದ್ರೆ ನಿಮ್ದು ಒಟ್ಟಾರೆ ಕೂಡು ಕುಟುಂಬದಲ್ಲಿ ಇದ್ದೀರಿ? ಯಾರ್ಯಾರೆಲ್ಲ ಸದಸ್ಯರು ಇದ್ದೀರಿ? ನನ್ನ ತಂದೆ ಇದ್ದಾರೆ, ನಮ್ಮ ತಾಯಿ ಇದ್ದಾರೆ, ನನ್ನ ತಮ್ಮ ಇದ್ದಾನೆ, ನನ್ನ ತಮ್ಮ ತಮ್ಮನ ಹೆಂಡತಿ, ನನ್ನ ಹೆಂಡತಿ ಎಲ್ಲ ಜೊತೆಲೇ ಇದ್ದೀವಿ. ಒಂದು 10 ಜನ ಕುಟುಂಬ ಇದೆ. ಎಲ್ಲರೂ ಕೂಡ ಒಟ್ಟಾರೆ ಕೃಷಿಯನ್ನ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಕೃಷಿಯನ್ನ ನಂಬ್ಕೊಂಡು ಜೀವನ ಮಾಡ್ತಿದ್ವಿ ಸರ್. ನಮ್ಗೆ ಇದೇ ಆಧಾರ ಸರ್. ಇನ್ನೇನು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲಿ ಹೋಗಿ ಕೂತ್ಕೊಳ್ಳೋದು ಪತ್ಕೊಳ್ಳೋದು ಎಂಥದ್ದು ಏನೂ ಇಲ್ಲ. ಮತ್ತೆ ಒಂದು ಫ್ಯಾಕ್ಟ್ರಿಗೆ ಹೋಗಿ ಸೇರ್ಕೊಳ್ಳೋದು ಇನ್ಯಾವುದು ಬೇಕಿಲ್ಲ. ನಮ್ಮ ಕೃಷಿನೇ ಜೀವನೇ, ಇದರಂಥ ಸುಖ ಇನ್ಯಾವುದೂ ಇಲ್ಲ ಅಂದ್ಬಿಟ್ಟು ಬಂದಿರೋಂಥವ್ರು ನಾವು. ನೀವು ಏನು ವಿದ್ಯಾಭ್ಯಾಸ ಮಾಡಿರೋದು ಕೇಳ್ಬೋದಾ? ಹಾಂ, 7th ಸರ್ ಮಾಡಿರೋದು. 7th ಆದ್ಮೇಲೆ ನೀವು ಕೃಷಿಗೆ ಬಂದಿರಿ? ಅಲ್ಲಿಗೆ ಕಂಪ್ನಿ ಚಾನಲ್ ನೀರು ಬಂತು, ನಾನು ಚಾಲೆಂಜ್ ಮಾಡ್ಕೊಂಡು ಮಟ್ಟ ಹೊಡೆದು ಜಮೀನ ಆದಾಯ ಮಾಡಬೇಕು, ಮತ್ತೆ ಭತ್ತ ಬೆಳಬೇಕು, ಎಲ್ಲ ಭತ್ತ ಬೆಳೆತಿದ್ರೆ ನನ್ನೊಬ್ಬನು ಭತ್ತ ಇಲ್ಲ ಅಂದ್ಬಿಟ್ಟು ನಾನು ಬಂದದಂತೂ ಸತ್ಯ. ನಿಮ್ಮ ಜೊತೆ ನಿಮ್ಮ ಶ್ರೀಮತಿಯವರಾದ ಜ್ಯೋತಿಯವರು ಇದ್ದಾರೆ. ನಿಮ್ಮ ನಂಟು ಇದೆಯಲ್ಲ, ಅದು ಹೇಗೆ ಪ್ರಾರಂಭ ಆಯಿತು ಅಂತ ಜ್ಯೋತಿಯವ್ರನ್ನ ಕೇಳ್ಬಿಡೋಣ. ಜ್ಯೋತಿಯವರೇ, ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಹೇಳಿ. ನಮ್ದು ದೇವನೂರು ಸ, ನಂಜನಗೂಡು ತಾಲೂಕು. ಇದು ಅರೇಂಜ್ ಮ್ಯಾರೇಜೆ, ದೊಡ್ಡವ್ರು ನೋಡೇ ಮಾಡಿರೋದು. ಒಂದೇನಿಲ್ಲ, ಮದುವೆ ಆದಮೇಲೆ ಮಕ್ಕಳು ಇವೆಲ್ಲ ಮಾಮೂಲಿ ಆದಮೇಲೆ ನಾವು ವ್ಯವಸಾಯಕ್ಕೆ ಅವ್ರವ್ನಿಗೆ ಹೊಂದ್ಕೊಂಡು ಹೋಗ್ತಾ ಇದ್ದೀವಿ ಸರ್. ದೊಡ್ಡ ಕುಟುಂಬ ನಮ್ಮದು, ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಅವ್ರಿಗೆ ತಕ್ಕಾಗೆ ನಾವು ಇದ್ದೀವಿ ಸರ್. ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನೂ ಇಲ್ಲ, ಮಕ್ಕಳು ಎಲ್ಲ ಚಿಕ್ಕವರು, ಮಗಳು 8, ಮಗನು SLC. ಆಮೇಲೆ ನಮ್ಮ ಮೈದವ್ರ ಮದುವೆ ಆಯಿತು, ಅವ್ರಿಗೂ 2 ಮಕ್ಕಳಿದ್ದಾವೆ, ಚಿಕ್ಕ ಚಿಕ್ಕ ಮಕ್ಕಳು. ಎಲ್ಲ ಅಡ್ಜಸ್ಟ್ ಆಗಿ ಊರವ್ರಿಗಿತ್ತಿರು, ನಮ್ಮ ಅತ್ತೆ ಮಾವ ಎಲ್ಲ ಅಡ್ಜಸ್ಟ್ ಆಗಿದ್ದೀವಿ. ಹೊಂದಾಣಿಕೆ ಇದೆ? ಹೊಂದಾಣಿಕೆ ಎಲ್ಲರಲ್ಲೂ ಇದೆ ಸರ್. ಎಲ್ಲದು ಅವ್ರ ಮನೇಲಿ ದುಡಿದ್ರೆ ನಾವು ಹೊಲಕ್ಕೆ ಹೋಗ್ತೀವಿ, ಹೊಲದಲ್ಲಿ ದುಡಿತೀವಿ, ಬಂದು ಎಲ್ಲ ಸರಿ ಸಮವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಭೇದ ಭಾವ ಏನಿಲ್ಲ. ಊರಲ್ಲಿ ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಎಲ್ಲರೂ ಹೋಗ್ಬೇಕಂದ್ರೆ ಬರ್ಬೇಕಂದ್ರೆ ಹೋಗ್ತೀವಿ, ಎಲ್ಲ ಬರ್ತೀವಿ, ಚೆನ್ನಾಗಿದ್ದೀವಿ ಸರ್. ಎಲ್ಲ ಅಲ್ಲ, ಊರಲ್ಲೆಲ್ಲ ನಿಮ್ಮನ್ನ ಆದರ್ಶ ದಂಪತಿಗಳು ಅಂತಾರಂತಲ್ಲ, ಆ ಬಗ್ಗೆ ಹೇಳಿ. ಅದೇ, ನಾವು ಈಗ ನಮ್ಮ ಮನೆಯವರು ಗದ್ದೆಗೆ ಹೋದ್ರೆ, ಈಗ ಮನೇಲೆ ಇದ್ದು ಮನೇಲಿ ಇನ್ನೊಬ್ರು ಇದ್ದಾರೆ, ಅವ್ರ ಕೆಲಸ ಮಾಡ್ಕೋತಾರೆ, ನಾವು ಅವ್ರ ಜೊತೆ ಹೋದ್ರೆ ಹೆಲ್ಪ್ ಆಗುತ್ತೆ ಅಂತ ನಾವು ಅವ್ರು ಏರ್ ಹೊಡಿತಿದ್ರೆ ನಾವು ಅವ್ರಿಗೆ ಟೀ ತಗೊಂಡು ಹೋಗ್ತೀವಿ, ಸೊಪ್ಪು ಬಿಡಿಸ್ತೀವಿ, ಬೇರೆ ಕೆಲಸಗಳು ಮಾಡ್ತಿರ್ತೀವಿ ಸರ್. ಅಂದ್ರೆ ಏನ್ ಗಂಡಸಿಗೆ ಸಂಬಂಧಪಟ್ಟ ಕೆಲಸ ಮಾಡಿದ್ರೆ ನೀವು ಸಣ್ಣ ಕೆಲಸಗಳೆಲ್ಲ ನೀವೇ ಮಾಡ್ಕೊಳ್ತಿರ್ತೀರಿ. ಅವರು ಅವ್ರಾಗ ಅಂತ ಗಂಡಸರು ಕೆಲಸ ಮಾಡ್ತಾರೆ, ನಾವು ಈ ಮಹಿಳೆ ಏನ್ ಮಾಡಬಹುದು ಆ ಕೆಲಸ ನಾವು ಮಾಡ್ತೀವಿ ಸರ್. ಗುಳಿ ಸೆತ್ತಕಿಲ್ಲದು, ಸೊಪ್ಪುಡ್ಸೋದು, ಒಂದು ಸಾಧಾರಣ ಮಟ್ಟ ಗೊಬ್ಬರ ಹಾಕೋದ್ರಿಂದ ಹಿಡಿದು ಎಲ್ಲಾನು ಮಾಡ್ತೀವಿ ಸರ್. ಹಾಗಾದ್ರೆ ನಿಮ್ಗೆ ಏನು ಆಳು ಕಾಳ ಮೇಲೆ ಹೆಚ್ಚು ಅವಲಂಬಿತರ ಆಗದ ಅಂತ ಅನ್ಸುತ್ತಲ್ಲ? ಇಲ್ಲ, ನಾವು ಆಳು ಮಾಡ ಅಂತದ್ನ ಆಳು ಕರ್ಕತೀವಿ ಸರ್. ಈಗ ನಮ್ಮ ಮನೆಯವ್ರ ಜೊತೆಲಿ ನಾವ್ ಇಬ್ರೇ ಮಾಡ ಅಂತದ್ನ ಅವ್ರ ಸಮಕ್ಕೆ ನಾವು ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೈ ಜೋಡಿಸ್ಕೊಂಡು ಹೋಗ್ತಾ ಇದೀವಿ ಸರ್. ಹೊಂದಾಣಿಕೆಗೆ ಮಂಟಸ್ವಾಮಿ ಅವರೇ, ಈಗ ನೀವು 5 ಎಕರೆ ಪ್ರದೇಶದಲ್ಲಿ ಭತ್ತವನ್ನ ಬೆಳೀತಾ ಇದ್ದೀನಿ ಅಂತ ಹೇಳ್ತಾ ಇದಾರೆ. ಈ ಭತ್ತದ ಕೃಷಿಯನ್ನ ನೀವು ಯಾವ ಕಾಲಘಟ್ಟದಿಂದ ಮಾಡ್ತಾ ಇದಾರೆ? 20 ವರ್ಷ 25 ವರ್ಷ ಆಯ್ತು ಸರ್. ಅಂದ್ರೆ ನೀರಾವರಿ ಆದಾಗಿಂದನು? ನೀರಾವರಿ ಆದ್ತಾಳಿಂದನು ಭತ್ತನೇ ಮಾಡ್ತಾ ಇದೀವಿ. ಮಳೆಗಾಲ ತಿಂಗ ಉದ್ದು ಹಸಿರು ಅಲಸಂದೆ ಎಲ್ಲಾನು ಬಿತ್ತೀವಿ. ಅದು ಆಗುತ್ತೆ, ಮಳೆ ಹೋದ್ರೆ ಆಗುತ್ತೆ, ಅಲ್ದಿರಲ್ಲ. ಅಂದ್ರೆ ಈ ನೀರ್ ಕೊಟ್ಟಾಗ, ಕಾಲುವೆ ನೀರ್ ಕೊಟ್ಟಾಗ ಭತ್ತ ಬೆಳಿತೀವಿ. ಒಂದ್ ಬೆಳೆ ಭತ್ತ ಬೆಳಿತೀವಿ. ಇನ್ನೊಂದ್ ಬೆಳೆ ಮಳೆ ಆಸರಾಯ್ಕೆ ಉದ್ದು ಹಸಿರು ಅಲಸಂದೆ ಹಾಕತೀವಿ. ಅದು ಮಳೆ ಹೋದ್ರುಂಟು, ಇಲ್ದಿರಲ್ಲ, ಹಂಗಿದೆ. ಅಂದ್ರೆ ಮಳೆ ಅಂದ್ರೆ ಅದಕ್ಕೆ ಪಂಪ್ ಸೆಟ್ ಆತರ ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೊಂಡಿಲ್ಲ ಸರ್. ಅದು ಕಪ್ಪ ಮಣ್ಣು, ಸ್ವಲ್ಪ ಹೋಗುತ್ತೆ ನೀರ್ ಬರುತ್ತೆ, ಅಂತ ಏನು ಒಳ್ಳೆ ಸಿಹಿ ನೀರ್ ಬರಲ್ಲ, ಕಪ್ಪು ಮಣ್ಣಿದೆ. ಅದರಿಂದ ಅದಕ್ಕೆ ಏನು ನಾವು ಪಂಪ್ ಸೆಟ್ ಮಾಡಿಸಿ ಅದನ್ನ ಇದು ಮಾಡಕ್ಕಾಗಲ್ಲ. ಅದರಿಂದ ಬರ ಭತ್ತಕ್ಕೆ ಅದು ಸೀಮಿತವಾಗಿದೆ. ಅಂದ್ರೆ ಮಧ್ಯದಲ್ಲಿ ಮಳೆ ಆಶ್ರಿತವಾಗಿ ಬೆಳಕೊಂಡ್ರೆ ಬೆಳೆ ಬದಲಾವಣೆ ಆಗ್ತದೆ. ಬೆಳೆ ಬದಲಾವಣೆ ಆಗುತ್ತೆ. ಅದೇ ಮುಂಗಾರು ತಿಂಗಳು 4ನೇ ತಿಂಗಳಲ್ಲಿ ಮಳೆ ಹೋದ್ರೆ 5ನೇ ತಿಂಗಳಲ್ಲಿ ನಾವು ಉದ್ದು ಹಸಿರು ಅಲಸಂದೆ ಇಡ್ತೀವಿ. 5ನೇ ತಿಂಗಳು ಮೀರೋಯ್ತು ಅಂದ್ರೆ ಚಂಬೆ ಹರ್ಸ್ಕೊತೀವಿ. ಗದ್ದೆಗೆ ನೀರ್ ಬಂದಾಗ ಅದನ್ನೇ ಕೆಸರು ಮಾಡಿ ನಾಟಿ ಹಾಕ್ತಿವಿ. ಅಂದ್ರೆ ಮಣ್ಣಿನ ಫಲವತ್ತತೆ ಉಳಿಸ್ಬೇಕು ಅಂತ ಚಂಬೆ ಹಾಕ್ತಿವಿ. ಆ ಚಂಬೆ ಇಟ್ಕೊಂಡು ಟ್ರ್ಯಾಕ್ಟರ್ ಎಲ್ಲ ಓಡಿಸಿ ಅಲ್ಲಿಗೆ ತುಳಿತೀವಿ. ಗೊರಗದ್ದೆ ಮಾಡಿ ನಾಟಿ ಹಾಕೋದಂತೂ ಮಾಡ್ತೀವಿ. ರಾಸಾಯನಿಕನ ಜಾಸ್ತಿ ತಗೊಳ್ಳಲ್ಲ, ಕಮ್ಮಿ ಇಟ್ಟರು ನಡೀತದೆ, ಅದರಿಂದ ಏನು ತೊಂದರೆ ಆಗಲ್ಲ. ಈ ಭತ್ತದ ಒಂದು ನಾಟಿ ಪದ್ಧತಿಯಲ್ಲಾಗ್ಬೋದು ಅಥವಾ ಕೃಷಿ ಪದ್ಧತಿಯಲ್ಲಾಗ್ಬೋದು, ಆದ ಬೇಕಾದಷ್ಟು ಕಾಲಕಾಲಕ್ಕೆ ತಕ್ಕಂಥ ಬದಲಾವಣೆಗಳು ಆಗಿದ್ದಾವೆ. ಹೊಸ ಹೊಸ ವಿಧಾನಗಳನ್ನು ರೈತರು ಕಂಡುಕೊಂಡಿದ್ದಾರೆ, ಹಾಗೆ ಕೃಷಿ ವಿಜ್ಞಾನಿಗಳು ಕಂಡುಕೊಂಡು ರೈತರಿಗೆ ಹೇಳ್ತಾ ಇರ್ತಾರೆ ಈ ರೀತಿ ಎಲ್ಲ, ಈ ರೀತಿ ಕೃಷಿ ಮಾಡಿ ಇಳುವರಿಯನ್ನು ಹೆಚ್ಚೆಚ್ಚು ಪಡಿಬೋದು ಅಂತ. ಆ ರೀತಿಯ ನಿಮ್ಮ ಒಂದು 25 ವರ್ಷಗಳ ಅನುಭವದಲ್ಲಿ ಯಾವ್ಯಾವ ರೀತಿಯ ಕೃಷಿ ಪದ್ಧತಿಯನ್ನು ಈ ಭತ್ತದಲ್ಲಿ ಅಳವಡಿಸ್ಕೊಂಡ್ರೆ? ಸರ್, ಈಗ ನಾ ಮಾಡ್ತಾಳಿಂದ ಈಚೆಗೆ ಏನಾಗಿದೆ ಅಂದರೆ, ನಾಟಿ ಮಾಡೋದಾಗ ದುಡ್ಡು ಜಾಸ್ತಿ ಖರ್ಚಾಗುತ್ತೆ, ಆಳುಗಳು ಜಾಸ್ತಿ ಕೊಡಬೇಕು, ನಾಟಿಯವ್ರಿಗೆ ಬೇರೆ, ಪೈರು ಕೀಳೋರಿಗೆ ಬೇರೆ. ಈಗ ಡ್ರಮ್ ಸೀಡು ಅಂತ ಬರ್ತು, ಡ್ರಮ್ಮಲ್ಲಿ ಮೊಳೆ ಕಟ್ಬಿಟ್ಟು ಒಂಜು ಸೈತದನ್ನ ಡ್ರಮ್ ಹೇಳ್ತಾರೆ, ಅದರಲ್ಲೂ 40 ಮೂಟೆ 35 ಮೂಟೆ 40 ಮೂಟೆ ಬರ್ತದೆ. ಎರ್ಚದ್ ಬರುತ್ತೆ ಇವಾಗ 7 ವರ್ಷದಿಂದ ಈಚೆಗೆ ಚೆಲ್ ಭತ್ತ ಅಂತ ಶುರು ಮಾಡಿದ್ರು. ಅದೇನಾಗುತ್ತೆ ಅಂದರೆ ಚೆಲ್ ಭತ್ತನೂ ಚೆನ್ನಾಗಿ ಬರುತ್ತೆ, ಬಂದರೆ ಏನು ದಿಕ್ತಪ್ಪಿ ಕೊನೆ ಹಂತದಲ್ಲಿ ಜೋನ್ ಬಿದ್ದರೆ ಯಾರಿಗೂ ಗೊತ್ತಿರಲ್ಲ, ಮೇ ಕೊನೆಯಲ್ಲಿ ಜೋನ್ ಬಿದ್ದು ಕೊನೆ ಬರಗಂಟು ಗೊತ್ತಿರಲ್ಲ. ಡ್ರಮ್ ಸೀಡರ್ ಓಕೆ ಮಾಡ್ಬೋದು. ಈಗ ಬಿಹಾರದವ್ರು ಬಂದಿದ್ದಾರೆ, ಅವ್ರೇನು ಅಂತಂದ್ರೆ ಅವ್ರು ಚೆನ್ನಾಗಿ ನಾಟಿ ಮಾಡ್ತಾರೆ, ಅವರೇ ಪೈರು ಕಿತ್ಕೋತಾರೆ, ಅವರೇ ನಾಟಿ ಮಾಡ್ತಾರೆ. ಅವರು ಒಂದು ಗುಳಿಗೆ 2 ಪೈರು ಹಾಕೋದು, ಅದರಲ್ಲಿ ಹೊಸ ತೆಂಡೆ ಬಂದು ಗುಣ ಚೆನ್ನಾಗಿ ಬರುತ್ತೆ. ಈ ಸರಿ ನಾ ಮಾಡಿಸಿದ್ದೀನಿ, ಮುಂದಕ್ಕೆ ಅವ್ರ ಕೈಲೇ ಮಾಡಿಸ್ಬೇಕು ಅಂತ. ಯಾಕಂದ್ರೆ ಅವ್ರಿಗೆ ಊಟ ತಿಂಡಿ ಕೊಡೋಂಗಿಲ್ಲ, ನಾವೇನು ಮಾಡೋಂಗಿಲ್ಲ, ಬೇರೆ ಆಳು ಕೊಡೋಂಗಿಲ್ಲ, ಪೈರು ಹೊಡೆಯವ್ರಿಗೆ ಆಳು ಕೊಡೋಂಗಿಲ್ಲ, ನಾವು ತೇವ್ರ ಮೇಲೆ ನಿಂತಿರೋದಷ್ಟು ಅಷ್ಟೇ ನೋಡ್ಕೊಳ್ಳೋದವ್ರನ್ನ. ಆದ್ರಿಂದ ಬಿಹಾರದವ್ರ ನಾಟಿ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಈ ವರ್ಷದಲ್ಲಿ ನೋಡಿದ್ರೆ ಬಿಹಾರದವ್ರ ನಾಟಿನೇ ಚೆನ್ನಾಗಿರುತ್ತೆ. ಅಂದ್ರೆ ಅವರು ಯಾವ ಪದ್ಧತಿನಲ್ಲಿ ನಾಟಿ ಮಾಡ್ತಾ ಇರ್ಬೋದು ಅಂತ ನೀವು ಅನಿಸುತ್ತೆ? ಅವ್ರು ಸರ್ ಅದು 7 ಮೀಟರ್ಗೆ ಒಂದು ಅಳತೆ ಮಾಡ್ಕೊಂಡಿರ್ತಾರೆ, ಅದು 7 ಮೀಟರ್ ಒಳಗೆ 2 ಆಳು ನಿಂತಿರ್ತಾರೆ, ಒಂದು ಆಳು 6 ಪೈರು ನೆಡೋದು, 12 ಪೈರು ಸಾಲು ಮಾಡ್ಕೊಂಡು ಸುಮ್ಮನೆ ಹೋಗ್ತಾನೆ ಇರ್ತಾರೆ. ಗದ್ದೆ ಎಷ್ಟುದ್ದ ಇರುತ್ತೆ ಅಷ್ಟುದಕ್ಕೆ ಪುನಃ ಇನ್ನೊಂದ್ಸರಿ ದಾರನ ಕಿತ್ತು ಮಡಿಕೊಂಡು 2 ಸಾರು ಹೋಯ್ತಿರ್ತಾರೆ. ಅವ್ರೇನಂತಾರೆ, 5 ದಿನಗಂಟು ಗೊಬ್ಬರ ಇಡಬೇಡಿ, 4 ಚಿನ್ನ 9 ಗಂಟೆ ಗೊಬ್ಬರ ಇಡಬೇಡಿ ಅಂತಾರೆ. ಫಸ್ಟೇ ಗೊಬ್ಬರ ಇಟ್ಟರೆ ಎಲ್ಲ ನಾವು ತುಳಿತೀವಿ ಮಾಡ್ತೀವಿ, ಗೆಡ್ಡೆಗೆ ಹೋಗುತ್ತೆ, ಅದೇನು ಫಲವತ್ತತೆ ಬರಲ್ಲ. 5 ದಿನದ ಮೇಲೆ 4 ದಿನದ ಮೇಲೆ ಗೊಬ್ಬರ ಇಡಿ ಅಂತ ಹೇಳ್ತಾರೆ ಅವರು. ಅದು ಅವ್ರು ಹೇಳೋ ಲೆಕ್ಕಾಚಾರದಲ್ಲಿ ನಾವು ಹೇಳಿದ್ರೆ ಕರೆಕ್ಟಾಗಿದೆ ಸರ್. ಅದು 4 ಚಿನ್ನ ತುಂಬಿದ ಮೇಲೆ ನಾಟಿ ಹಾಕಿ 4 ಚಿನ್ನ ತುಂಬಿದ ಮೇಲೆ ಗೊಬ್ಬರ ಇಟ್ಟರೆ ಮೇಲೆ ಇರುತ್ತೆ ಗೊಬ್ಬರ, ಬುಡಕ್ಕೆ ಚೆನ್ನಾಗಿ ಕೊಡುತ್ತೆ, ಚೆನ್ನಾಗಿ ಬರುತ್ತೆ ಅಂತ ನನ್ನ ಈ ವರ್ಷದ ಅನುಭವದಲ್ಲಿ ಬಿಹಾರದವ್ರ ನಾಟಿನೇ ಸರಿ ಅಂತ ನಾ ಹೇಳ್ತೀನಿ. ಬಿಹಾರದವರು ಈ ವರ್ಷ ಸಿಗ್ತಾರೆ, ಮುಂದ್ ವರ್ಷ ಸಿಗ್ತಾರೆ, ಸದಾ ಕಾಲ ನಿಮಗೆ ಕೈಗೆ ಸಿಗ್ಬೇಕಲ್ಲ ಅವರು ನಾಟಿ ಮಾಡಬೇಕು ಅಂತ. ಮುಂದೆ ಏನಾಗುತ್ತೆ ಅದಕ್ಕೆ ಹೋಗ್ಬೇಕಾಯ್ತು ಸರ್. ಅಲ್ಲ, ಮುಂದೆ ಆ ಪದ್ಧತಿನಲ್ಲಿ ನಿಮಗೆ ಹಿಂದೆ ಮಾಡಿದಿರಲ್ಲ, ಒಳ್ಳೆ ಇಳುವರಿಯನ್ನು ಪಡೆದಿದ್ದೀರಾ? ಈ ಸರ್ ಇಳುವರಿ ಬರುತ್ತೆ ಸರ್. ಯಾಕೆಂದ್ರೆ 2 ಪೈರು ಹಾಕಿರೋದ್ರಲ್ಲಿ ನಾನು 10 ಗುಳಿ ಎಲ್ಲಾ ಪಾತೆಲ್ಲ ಒಂದೊಂದು ಗುಳಿ ಎಣಿಸ್ಕೊಂಡು ಹೋದೆ. ಪೈರು ಹಾಕಿದ್ದು 2 18 20 22 30 ಗಂಟೆ ತೆಂಡೊಡೆದಿದೆ. ಅದರಿಂದ ಅದೇ ಸರಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ನಾನು. ಅಲ್ಲ, ತೆಂಡೆ ಹೊಡಿತು ಆದ್ರೆ ತೆನೆ ಹೇಗ್ ಬಂತು? ತೆನೆನು ಚೆನ್ನಾಗಿ ಬಂತು. ರೈತರ ಗಾಚಾರನ ಏನ್ ಗಾಚಾರನ, ಮಳೆ ಬಂದು ಒಳ್ಳೆ ಹೂ ಬರ ಸರ್, ಒಳ್ಳೆ ಮಳೆ ಬಂದು ಯಾರು 18 ಮೂಟೆ 20 ಮೂಟೆ ಮೇಲೆ ಆನಿಲ್ಲ ಸರಿ. ಆ ರೀತಿಯಾಗಿದೆ. ಅಂದ್ರೆ ನೀವು ಈ ಭತ್ತದ ಕೃಷಿನಲ್ಲಿ ಈ ಕೂಲಿಗಾಗಿ ಬರಿಸ್ತಕ್ಕಂಥ ವೆಚ್ಚವನ್ನ ಕಡಿಮೆ ಮಾಡ್ಕೋಬಹುದು ಅಂತ ನೀವು ಹೇಳ್ತಾ ಇದ್ದೀರಾ? ಕಡಿಮೆ ಮಾಡ್ಕೋಬಹುದು ಸರ್. ಅಲ್ಲ, ಅವ್ರು ಮಾಡುವಂತ ಪದ್ಧತಿಯನ್ನ ನಮ್ಮವ್ರಿಗೆ ನೀವು ಹೇಳ್ಕೊಂಡು ನಮ್ಮಲ್ಲೇ ಆ ಪದ್ಧತಿಯನ್ನ ಮುಂದುವರಿಸಿಕೊಂಡು ಹೋಗ್ಬೋದಲ್ವಾ? ಒಳ್ಳೆ ಇಳುವರಿ ಬರುತ್ತೆ ಅನ್ನೋದಾರ ಅವ್ರು ಈ ಸರಿ ಬಂದು ನೋಡಿದಾರೆ ಸರ್ ಸುಮಾರು ಜನ. ನಾಟಿ ಏನ್ ಪದ್ಧತಿ ಅಂತ ಏನು ಹೇಳಲ್ವಾ? ಬಿಹಾರದವ್ರ ಸಾಲ್ ನಾಟಿ ಅಂತ ಹೇಳ್ತಾರೆ ಅಷ್ಟೇ. ಹಾಗಾದ್ರೆ ಈ ಮುಂಚೆ ಎಲ್ಲ ಯಾವ ರೀತಿಯ ನಾಟಿಯ ವಿಧಾನಗಳನ್ನ ಅಳವಡಿಸಿಕೊಂಡಿದ್ರಿ ಮಂಟೆ ಸ್ವಾಮಿ ಅವರೇ? ಮುಂಚೆ ಅಂತಂದ್ರೆ ಎಣ್ಣಾಲ್ ಕರ್ಕೊಬತ್ತಿದ್ದು ನಾಟಿ ಮಾಡ್ತಿದ್ರು. ಅವ್ರಿನ ಚಾರ ಬಾಯಿ ಬಡ್ಕ ನಿಂತು ಅವರು ಒಂದ್ ಮೊಳಕೊಂಡ್ ಮುಡಿಕ್ತಿರು, ಒಂದಡಿಗೊಂದ್ ಮುಡಿಕ್ತಿರು, ಏನೋ ಒಂದಿಷ್ಟು ತರ ಮನೆ ಇಷ್ಟ ಆಗಲ್ಲ ಮನೆ ಒಂಥರ ಮಾಡ್ತಿದ್ರು. ಅವ್ರ ಇಂಚರ್ ನಿಂತ್ಕೊಂಡು ಎಳ್ತಬೋಕು, ಆಮೇಲೆ ಗೊಬ್ಬರ ಎರ್ಚಕೊಬ್ಬ, ಪೈರು ಹಿಡ್ ಕೊಡೋರ್ ಗೊಬ್ಬರ. ಈ ಸಲ ಬಿಹಾರದವ್ರ ನಾಟಿ ಏನಂತ ಅನ್ನತ್ತೆ ನಮ್ಗೇನೂ ಅನಿಸ್ತೇ ಇಲ್ಲ. ಒಬ್ಬನೇ ಒಬ್ಬ ಸುಮ್ಗೆ ಇಂಚರ್ ನಿಂತಿದ್ದೆ ಅಷ್ಟೇ. ಎಣ್ಣಾಳು ಕರ್ಕೊಬಂದ್ರಟ್ಟು ಅವ್ರಿಗೆ ಟೀ ಊಟ ತಿಂಡಿ ಎಲ್ಲನೂ ಕೊಟ್ಕೊಂಡು ನಾಲ್ಕು ಕಾಳು ಇಂಚರ್ ನಿಂತ್ಕೋಬೇಕು, ಪೈರು ಎತ್ಕೊಂಡ್ರೆ ಎತ್ಕೋಬೇಕು, ಇದು ಮಾಡೋಂದ್ರೆ ಮಾಡ್ಬೇಕು, ಪೈರು ಕೊಡೋಂದ್ರೆ ಓಡ್ ಬಂದು ಕೊಡ್ಬೇಕು. ಇಷ್ಟೇ ಹೆಚ್ಚು ಕಮ್ಮಿ ಇದೆ, ನಾಲ್ಕಾಳು ಕೆಲಸ ಉಳಿತದೆ ಸರ್ ಅದು. ಅದರಿಂದ ನಮಗೆ ಅದೇ ಸರಿ ಅಂತ ನಮ್ಗೆ ಅನಿಸ್ತಾ ಇದೆ. ಈ ಭತ್ತದ ಪೈರೆಲ್ಲ ನಾವೆಲ್ಲ ನೀವೇ ಮಡಿ ಮಾಡ್ಕೊಳ್ತೀವಿ? ನಾವೇ ಮಡಿ ಮಾಡ್ಕೊಳ್ತೀವಿ ಸರ್. ಅದು ಒಂದು ವಿಧಾನ ಏನು ಅಂತಂದ್ರೆ ಸರ್, ನಾವು ಫಸ್ಟು ಅವ್ರನ್ನೇ ನಾವು ಮಾಡ್ತೀವಿ ಅಂತ ನಾವು ಒಪ್ಪಿರಲಿಲ್ಲ. ಏನಾಗಿದೆ ಅಂದರೆ ಬಿಹಾರದವ್ರಿಗೆ ಮೂರು ಎಕರೆಗೆ ನಾನು 13 ಒಳ ಮಡಿ ಮಾಡ್ತಿದ್ದೆ ಸರ್. 13 ಮಡಿ ನಾಟಿ ಹಾಕ್ತಿದ್ರು ಅವರು 3 ಎಕರೆಗೆ. ಈ ಸಲ ಅವ್ರು ಬಂದು 4 ಮಡಿ ಕಿತ್ತದು, ಇನ್ನು ಬಾಕಿದೆಲ್ಲ ಪೈರು ಉಳ್ಕತ್ತು. ಅಂದ್ರೆ ಇಳುವರಿ ಅಷ್ಟೇ ಬರುತ್ತೆ? ಇಳುವರಿ ಅಷ್ಟೇ ಬರುತ್ತೆ ಸರ್. ಈ ಸರಿ ಮಾಡ್ಬೇಕಾದ್ರೆ ನಾನು 4 ಒಳಗೆ ಎಷ್ಟು 3 ಎಕರೆಗೆ 30 ಕೆಜಿ 3 ಬ್ಯಾಗ್ ಹೋಯ್ತಿದ್ದೆ ಈ ಸರ್. ಒಂದೇ ಬ್ಯಾಗ್ ಸರ್ ನಾನು ಈ ಸರ್ ಹೋಯೋದು, 2 ಬ್ಯಾಗು ಇದು ಉಳಿತಾಯ ಆಗುತ್ತೆ ನನಗೆ. ಅದು ಒಟ್ಟಿನಡಿ ಕೆಲಸದ ಉಳಿತೆ, ಒಬ್ಬನೇ ಒಟ್ಟು ಇಬೋದು, 3 ಆಳು ಕರ್ಕೊಂಡು ಹೋಯ್ತಿದ್ದು ಒಟ್ಟು ಯಾಕೆ, ಒಬ್ಬನೇ ಒಟ್ಟು ಇಬೋದು. ಅವರೇ ಪೈರು ಕಳೆದ್ರಿಂದ ನಮಗೆ ಎಕರೆಗೆ 1,000 ರೂಪಾಯಿ ನಾಟಿ ಉಳಿಯುತ್ತೆ ಸರ್. ಅದ ನಾಟಿ ಖರ್ಚು ಉಳಿಯುತ್ತೆ, ಮತ್ತೆ ಗೊಬ್ಬರದ ನೀರು ನಿರ್ವಹಣೆ ಇದೆಲ್ಲ ಹೇಗೆ ಹೇಳಿ? ಗೊಬ್ಬರ ಮಾಮೂಲಿ ಒಟ್ಟಿನಡಿ ಖರ್ಚೆಲ್ಲ ಸಾಮಾನ್ಯ ಉಳ್ಕತ್ತೆ ಸರ್. ಅರ್ಧ ಖರ್ಚು ಈಗಾಗೆ 2,000 ರೂಪಾಯಿ ಖರ್ಚು ಮಾಡ್ತಿರೋ ಒಟ್ಟಿನಡಿಗೆ, 1,000 ಆದ್ರೆ ಸಾಕು. ಬೇಡ, ಈಗ ಕೊನೆಗೆ 800 ರೂಪಾಯಿ ಸಾಕು ಸರ್ ಅದು. ಅಲ್ಲ, ಈಗ ಮತ್ತೆ ಗೊಬ್ಬರವನ್ನ ಹಾಕಬೇಕಾಗುತ್ತಲ್ಲ, ಈ ಗೊಬ್ಬರಕ್ಕೆ ಏನು ಹಾಕ್ತೀರಿ ಈಗ ನೀವು? ರಾಸಾಯನಿಕ ಗೊಬ್ಬರಗಳನ್ನೇ ಅಳವಡಿಸ್ಕೊಳ್ತೀರಾ? ಎಲ್ಲ ನಾವು ಮಾಮೂಲಿ ತಿಪ್ಪೆ ಗೊಬ್ಬರ ಹೊಡತಿರ್ತೀವಿ, ರಾಸಾಯನಿಕ ಗೊಬ್ಬರನೂ ಬೇಕಲೇಬೇಕು. ಎಲ್ಲ ಸುತ್ತ ಇರೋದ್ರಿಂದ ನಾವು ಸಾವಯವ ಮಾಡೋಕ್ಕೆ ಆಗಲ್ಲ ಸರ್. ಹೆಂಗಾಗುತ್ತೆ ಅಂದರೆ ಸುತ್ತ ಅವರೇನೋ ರಾಸಾಯನಿಕ ಎರಚಿರ್ತಾರೆ, ಆ ನೀರು ನಮಗೆ ಬರುತ್ತೆ, ನಮ್ಮ ನೀರು ಇನ್ನೊಬ್ರಿಗೆ ಹೋಗುತ್ತೆ. ಸುತ್ತ ಇರೋದ್ರಿಂದ ನಾವು ಇದನ್ನ ಜೀವಾಮೃತ ಮಾಡೋಕ್ಕೆ ಆಗಲ್ಲ, ರಾಸಾಯನಿಕನೇ ಮಾಡಲೇಬೇಕು. ಸುತ್ತ ಜಮೀನೆಲ್ಲ ಒಂದ್ಸಾರಿ ಈಗ ಪಂಪ್ಸೆಟ್ ಇದ್ರೆ ಬೇರೆ ನೀರು ನಮಗೆ ಬರಲ್ಲ, ನಾವು ಸಾವಯವಕ್ಕೆ ಕರೆಕ್ಟಾಗಿ ಹೋಗಿ ಹೊಂದ್ಕೊಂಡು ಲಾಭ ಪಡಿಬೋದು. ಇಡೀ ಬೈಲೆಲ್ಲ ಇದ್ದಾಗ ಆ ನೀರು ನಮಗೆ ಬರುತ್ತೆ, ನಾವು ಒಂದು ಮಾಡಿದ್ರೆ ಅದೇ ಒಂದು ರಿಯಾಕ್ಷನ್ ಆಗುತ್ತೆ, ಕಷ್ಟ ಆಗುತ್ತೆ ಸರ್ ಭತ್ತ ಕೃಷಿಗೆ. ಬೇರೆ ಬೆಳೆ ಏನು ಬೇಕಾದ್ರೂ ಜಮೀನಲ್ಲಿ ಬೆಜಿಲಿದ್ದು ಪಂಪ್ಸೆಟ್ ಇದ್ರೆ ಯಾವ ನೀರು ಬರಲ್ಲ, ನಾವು ಏನು ಬೇಕೋ ಆ ರೀತಿ ನಮಗೆ ಬೇಕಾದಂಥ ಬೆಳೆನೇ ಬೆಳಬಹುದು, ನಾವು ಬೇಕಾದಂಥ ಗೊಬ್ಬರನೇ ಮಾಡ್ಬೋದು. ಇದಕ್ಕೆ ನೀರಿನ ನಿರ್ವಹಣೆ ಹೇಗೆ ಮಾಡ್ತೀರಿ, ಎಷ್ಟು ದಿನಕ್ಕೊಂದ್ಸರಿ ನೀರು ಕಟ್ತೀರಿ ಏನು ಹೇಳಿ? ಈ ಭತ್ತಕ್ಕಂತೂ ಹೇಳಕ್ಕೆ ಆಗಲ್ಲ ಸರ್. ನೀರು ಭತ್ತನೆ ಮೇಲೆ ಕಟ್ತಿರ್ತಾನೆ, ಬಂದು ಹೋಗ್ತಾನೆ ಇರುತ್ತೆ, ಮುಂದೆ ಹೋಗ್ತಾನೆ ಇರುತ್ತೆ, ಕಟ್ಟಲೇಬೇಕು ಅನ್ನೋದೇನಿಲ್ಲ. ಒಂದು ಗದ್ದೆಯಿಂದ ಒಂದು ಗದ್ದೆಗೆ ಬಿದ್ದು ಭತ್ತನೆ ಇರುತ್ತೆ ಸರ್. ಪಂಪ್ಸೆಟಾರೆ ಎಡ್ಜಿನ್ಕೊಂಡ್ಮೇ ನೀರು ಕಟ್ಬೋದು. ಇದು ಬೈಲಾಗಿರೋದ್ರಿಂದ ಒಬ್ಬ ಯಾವನ ಕಟ್ಟಿರ್ತಾನೆ, ಇನ್ನೊಬ್ಬನ ಬಂದಿರ್ತೆ, ಇನ್ನೊಬ್ಬನ ಬರುತ್ತೆ, ಮುಂದಕ್ಕೆ ಹೋಗ್ತಿರ್ತಾನಿರುತ್ತೆ, ನುಗ್ಗಿ ನುಗ್ಗಿ ಹೋಗ್ತಾನೆ ಇರುತ್ತೆ. ಈಗ ಯೂರಿಯಾ ಕೊಟ್ಟಾಗ ಅವಾಗೆಲ್ಲ ನೀವು? ಅವಾಗ ಒಂದ್ ದಿವಸ ಯೂರಿಯಾ ಕೊಟ್ಟಾಗ ಒಂದ್ ದಿವಸ ನೀರು ತಡ ಹಂಗ ಮಾಡ್ತೀವಿ ಸರ್. ಎಲ್ಲ ಬಾಯಿನೆಲ್ಲ ಮುಚ್ಚಿ ಯೂರಿಯಾ ಕೊಟ್ಟಾಗ ಒಂದ್ ದಿನ ತಡ ಮಾಡ್ತೀವಿ. ಈ ಕಳೆಗೆಲ್ಲ ಹೇಗೆ ಅದನ್ನ ಕಳೆ ಕೇಳೋದನ್ನ ಮಾಡ್ಕೊಂಡಿರ್ತೀರಿ ಹೇಳಿ? ಕಳೆ ಕೇಳೋದನ್ನೆಲ್ಲ ಆಳ್ಕಲೆ ಮಾಡಿಸ್ತೀವಿ ಸರ್. 5 ಎಕರೆಗೆ ಅಂದ್ರೆ ಸುಮಾರು ನಿಮ್ಗೆ ತುಂಬಾ ದಿನ ಬೇಕಾಗುತ್ತಲ್ವಾ? ಒಟ್ಟಿಗೆ ನಾಟಿ ಮಾಡ್ತೀರಾ 5 ಎಕರೆಗೆ? 5 ಎಕರೆ ಒಂದ್ ದಿನ ತಪ್ಪ 2 ದಿನದಲ್ಲಿ ನಾಟಿ ಮಾಡ್ತೀವಿ ಸರ್. 5 ಎಕರೆ ಒಂದ್ ದಿನ? 2 ದಿನ ನಾಟಿ ಮಾಡ್ತೀವಿ ಸರ್. ಏನ್ ಸರಾಸರಿ ಎಷ್ಟು ಇಳುವರಿಯನ್ನ ನೀವು ಪಡಿತಾ ಇದ್ರಿ ಭತ್ತದಲ್ಲಿ? 30 ಮೂಟೆ ಬೆಳತೀವಿ ಸರ್. 30-40 ಮೂಟೆನೂ ಬಿದ್ದಿದೆ, ಒಂದ್ಸರಿ ಚೆನ್ನಾಗಿ ಬಿದ್ದಿದೆ. ಅದು ಭತ್ತ ಇದ್ದಿದ್ದಂಗೆ ಸರ್ ಮಿಲ್ಲಿನ ಹಂಗೆ ಬರುತ್ತೆ, 40 ಮೂಟೆನೇ ಬೀಳುತ್ತೆ. ಅಂದ್ರೆ ನಿಮ್ಗೆ ಸರಾಸರಿ ನಿಮ್ಗೆ ಖರ್ಚು ವೆಚ್ಚ ಎಲ್ಲ ಕಳೆದು 1 ಎಕರೆ ಭತ್ತದ ಕೃಷಿಯನ್ನ ಮಾಡಿದ್ರೆ, ಭತ್ತವನ್ನ ಬೆಳೆದ್ರೆ ಏನು ಆದಾಯವನ್ನ ನೀವು ಗಳಿಸ್ಬೋದು? ಈ ಭತ್ತದಲ್ಲಿ ಜಾಸ್ತಿ ಆದಾಯ ಗಳಿಸ್ತೀನಿ ಅಂತ ಹೇಳಕ್ಕೆ ಆಗಲ್ಲ ಸರ್. ಕೇಳಿದವ್ರು ನಿಕ್ತಾರೆ. ಯಾಕೆ ಅಂತಂದ್ರೆ ಹೋದ ಸರಿ 1,400 ರೂಪಾಯಿಗೆ ಜ್ಯೋತಿ, ಈ ಸರಿ 7,400 ಕೊಟ್ಟಿದ್ದೀನಿ. ನಾನು ಇದೇ ತರವಾಗಿ ನಾನು ಹೇಳಕ್ಕಾಗಲ್ಲ ಇಷ್ಟೇ ಲಾಭ ಪಡಿತೀನಿ ಅಂತ. ಭತ್ತಲ್ಲಂತೂ ಹೇಳಕ್ಕಾಗಲ್ಲ. ಕಬ್ಬಲ್ಲೊಂಥರ ಹೇಳ್ಬೋದು, ತೆರೆಗೆ ಎಷ್ಟೋಗುತ್ತೆ ಇಷ್ಟು ಅವನು ಫಿಕ್ಸ್ ಮಾಡಿರ್ತಾನೆ, ಯಾವನೋ ಸುಗರ್ ಫ್ಯಾಕ್ಟ್ರಿನ ಫಿಕ್ಸ್ ಮಾಡಿರ್ತಾನೆ, ನಮ್ಮಲ್ಲಿ ಫಿಕ್ಸ್ ಇಲ್ವಲ್ಲ ಸರ್. ಅದರಿಂದ ನಾವು ಕರೆಕ್ಟಾಗಿ ಇಷ್ಟನೇ ಲಾಭ ಪಡತೀನಿ ಅಂತ ಭತ್ತಲ್ಲಿ ಯಾರು ಹೇಳಕ್ಕಾಗಲ್ಲ ಸರ್. ಅದರಿಂದ ಅದೊಂದು ಹೇಳ್ತೀನಿ ಕರೆ. ಅಲ್ಲ, ಅಂದಾಜು 20,000 ರೂಪಾಯಿ ಉಳಿಬೋದು 1 ಎಕರೆಗೆ. ಹಾಂ, ರೈಟ್ ಇದ್ರೆ 20,000 ಉಳಿತದೆ, ಒಂದು ಎಕರೆಗೆ 10,000 ರೂಪಾಯಿ ಖರ್ಚು ಬೀಳುತ್ತೆ. ಅದು ಮನೆ ಆಳು ಅವನು ನಿಂತ್ಕೊಂಡು ನನ್ನ ಜಮೀನು ಅಂತ ಮಾಡಿದ್ರೆ ಮಾತ್ರ ಅದು ಹೆಚ್ಚು ಆಳುಗಳ ಮೇಲೆ ಅವಲಂಬಿತರಾಗಿದ್ರೆ ಅಷ್ಟು ಮಿಕ್ಕಲ್ಲ ಸರ್ ಒಂದು ಎಕರೆಗೆ. ಅಂದ್ರೆ ನಮ್ಮನೆಯವರೆಲ್ಲ ಕೂಲಿ ಮಾಡಿದ್ರೆ ಅಲ್ಲಿ 10,000 ಖರ್ಚು ಆಗುತ್ತೆ. ಭತ್ತ ಗೊಬ್ಬರ ಎಲ್ಲ ಏನೇ ಒಂದು ಎಕರೆ ನಾಟಿಗೆ 10,000 ಖರ್ಚು ಬೀಳುತ್ತೆ. ಅದು ನಮ್ಮನೆಯವರು ಕೈ ಜೋಡಿಸ್ತ್ರೆ, ಇಲ್ದಾರೆ ಜಾಸ್ತಿ ಆಗುತ್ತೆ ಸರ್. ಮತ್ತೆ ಭತ್ತವನ್ನೇ ಯಾಕೆ ನೀವು 5 ಎಕರೆಗೂ ಅವಲಂಬಿತರಾಗಿದ್ದೀರಿ? ಈ ಭತ್ತ ಆಗಿಬಿಟ್ಟರೆ ಇನ್ನು ಎಲ್ಲ ನೀರಾವರಿ ಇಲ್ಲ ಸರ್, ಭತ್ತ ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಅದು ನೀರಾವರಿ ಜಮೀನು ಚಾನಲ್ ನೀರಾವರಿ ಸುತ್ತ ಭತ್ತನ ಬೆಳೀತಾರದ್ರಿಂದ ಇನ್ನೇನು ಮಾಡೋಕ್ಕಾಗಲ್ಲ ಸರ್. ಅದು ಕಬ್ಬು ಮಾಡ್ಬೋದಲ್ವ? ಮಾಡೋಕ್ಕಾಗಲ್ಲ ಸರ್, ಸುತ್ತ ನೀರು ನಿಂತಿರುತ್ತೆ, ಸುತ್ತ ಬರುತ್ತೆ. ಕಬ್ಬು ಕಟಾವು ಮಾಡಿದಾಗ ಗೌರಿ ತಿಂಗಳ ಕಬ್ಬು ಹಾಕಿದ್ರೆ ನಾಟಿ ಮಾಡಿರ್ತಾರೆ, ಕಬ್ಬು ಹೆಂಗೆ ಸಾಕಾಗುತ್ತೆ ಸರ್? ಮತ್ತೆ ನಿಮಗೆ ಒಂದೇ ಬೆಳೆ ಎಲ್ಲ ಕೊಡೋದು? ಒಂದೇ ಬೆಳೆ ನೀರು ಕೊಡೋದು. 6 ತಿಂಗಳು ಕೊಡ್ತಾರೆ, 6 ತಿಂಗಳ ಮೇಲೆ ನೀರು ಕೊಡೋದು. ನೀರು ಸಾಕಾಗಲ್ಲ, ಅಲ್ಲಿ ಬೋರ್ ಹೊಡೆಸ್ತಾರೆ, ಉಪ್ಪು ನೀರು ಬರುತ್ತೆ, ಹೋಗಿದ ನೀರು ಬರುತ್ತೆ. ಅದರಿಂದ ಕಬ್ಬು ಸೂಕ್ತವಲ್ಲ, ನೀರು ಸಿಹಿ ನೀರು ಇರಬೇಕು. ಮಂಟಸ್ವಾಮಿ ಅವರೇ, ಇನ್ನು ಮಿಕ್ಕಿದ 2 ಎಕರೆ ಜಮೀನಿನಲ್ಲಿ ರೇಷ್ಮೆ ಕೃಷಿಯನ್ನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಈ ರೇಷ್ಮೆ ಕೃಷಿ ಮಾಡಿರ್ತಕ್ಕಂಥ ಜಮೀನು ನಿಮಗೆ ನಾಲೆ ಬೈಲಲ್ಲ ಅಲ್ವಾ? ನಾಲೆ ಬೈಲಲ್ಲ ಸರ್. ಅಲ್ಲಿ ನೀರಿನ ನಿರ್ವಹಣೆಗೆ ಕೊಳವೆ ಬಾವಿ ಮಾಡ್ಕೊಂಡಿದ್ದೀವಿ. ಕೊಳವೆ ಬಾವಿ ಮಾಡ್ಕೊಳ್ತೀವಿ ಸರ್. ಅದು ಮಧ್ಯ ಅದು 2 ಎಕರೆ 28 ಗುಂಟೆ ಜಮೀನಿತ್ತು ಸರ್. ಮಧ್ಯ ಈ ಮೂಲಿಗೆ ಚಾನಲ್ ಹೋಗಿ ಆ ಕಡೆ ಈ ಕಡೆ 2 ಪೀಸ್ ಇದೆ, ಅದರಲ್ಲಿ ನಾವು ಪಂಪ್ ಸೆಟ್ ಮಾಡ್ಕೊಂಡು ಕೊಳವೆ ಬಾವಿ ಮಾಡ್ಕೊಂಡು ಅದರಲ್ಲೂ ಏನೇನೋ ಆಟ ಆಡಿದೆ ಸರ್, ಬೇಕಾದಂಥ ಆಟ ಆಡಿದೆ. ಆಟ ಅಂದ್ರೆ ಏನ್ ಆಟ ಆಡಿದ್ರಿ ಹೇಳಿ? ಏನ್ ಆಟ ಆಡಿದ್ರಂತ, ತರಕಾರಿ ಬೆಳೆಯೋದು, ಒಂದ್ಸರಿ ಭತ್ತ ಬೆಳೆದೆ, ಒಳ್ಳೆ ಭತ್ತ ಬೆಳೆದೆ ಸರಿ ಅನ್ಬಿಟ್ಟು, ಪುನಃ ಯಾರ್ಯಾರು ಅಷ್ಟು ಬೆಳೆದ್ರು ಇಷ್ಟು ಬೆಳೆದ್ರು ತರಕಾರಿ ಅನ್ಬಿಟ್ಟು ತರಕಾರಿಗೆ ಹೋದೆ, ಕೈ ಸುಟ್ಕೊಂಡೆ ಸರ್ ತರಕಾರಿಲಿ. ತರಕಾರಿ ಚೆನ್ನಾಗಿ ಸ್ಯಾಂಪಲ್ ಹೋದಾಗ ಒಳ್ಳೆ ರೇಟ್ ಸಿಗೋದು, ಒಳ್ಳೆ ಬೀಡ್ ಬಂತು ಟೊಮೆಟೊ ಹಣ್ಣು ಅಂದಾಗ 8-1 ರೂಪಾಯಿಗೆ ಬರೋದು, ಅದನ್ನ ಕೈ ಸುಟ್ಕೊಂಡೆ. ಅದರಿಂದ ಅದು ತರಕಾರಿ ಬೇಡ ಅನ್ಬಿಟ್ಟು ನಿಲ್ಲಿಸ್ತೇನೆ ನಾನು. ಜ್ಯೋತಿಯವರೇ, ನೀವು ಇವ್ರನ್ನ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 16 ವರ್ಷ ಆಯ್ತು. 16 ವರ್ಷ ಆಗಿದೆ. ಈಗ ನಿಮ್ಮ ಕೃಷಿ ಜೀವನದ ಅನುಭವ ಹೇಳ್ಕೊಳ್ಳಿ. 16 ವರ್ಷದಿಂದ ಇವ್ರ ಜೊತೆಲಿ ಕೃಷಿ ಮಾಡ್ತಾ ಇದ್ದೀರಿ ನಿರಂತರವಾಗಿ. ನೀವು ಬಂದಾಗ ಇವರು ಯಾವ ರೀತಿಯಾದ ಕೃಷಿ ಪದ್ಧತಿ ಮಾಡಿದ್ರು, ಇವ್ರಿಗೇನೋ ಸ್ವಲ್ಪ ಇದು ಈ ರೀತಿಯೆಲ್ಲ ಈ ರೀತಿ ಮಾಡಿ ಅಂತ ತಿಳಿ ಹೇಳಿದ್ರ? ಹೌದು ಸರ್, ಅವರು ತರಕಾರಿ ಬೆಳೀತಿದ್ರು, ಅದೇ ಹೇಳಿದ್ರಲ್ಲ, ಈಗ ಅದಲ್ಲೆಲ್ಲ ಲಾಸ್ ಆಯ್ತು. ಲಾಭ ಕಾಣಬೇಕು ಅನ್ನೋ ಟೈಮ್ಲೆಲ್ಲ ಲಾಸ್ ಆಗೋದು, ಈ ಥರ ಆಯಿತು. ಹಂಗೆ ಹಂಗೆ ಅಂತಂತವಾಗಿ ನಮಗೂ ಮಕ್ಕಳು ಮರಿ ಎಲ್ಲ ಕಳೆದ ಮೇಲೆ ಈಗ ಒಂದು 5 ವರ್ಷದಿಂದ ರೇಷ್ಮೆ ಎಲ್ಲ ಮಾಡೋದ್ರಿಂದ ನಾವು ಮಾಡೋಣ, ನಾವು ಕೈ ಜೋಡಿಸ್ತೀವಿ ಅಂದ್ಬಿಟ್ಟು ರೇಷ್ಮೆ ಮಾಡೋಕ್ಕೆ ಕಡ್ಡಿ ಹಾಕ್ಸ್ತೀವಿ, ಇಪ್ಪನೆಲ್ಲ ಕಡ್ಡಿನ ಸರ್. ಹೇಳಿ, ಈಗ ರೇಷ್ಮೆ ಕೃಷಿಯನ್ನು ನಿಮ್ಮ ಬಾಯಲ್ಲೇ ಕೇಳೋಣ. ಈಗ ಭತ್ತದ ಬಗ್ಗೆ ಮಂಟೇಸ್ವಾಮಿ ಅವರು ಮಾತಾಡಿದ್ದಾರೆ, ಈ ರೇಷ್ಮೆ ಕೃಷಿಯನ್ನು ನೆಡಬೇಕು ಅಂತ ನಿಮಗೆ ಮೊದಲು ಪ್ರೇರಣೆ ಯಾರು ಕೊಟ್ಟರು, ಅಥವಾ ಎಲ್ಲರೂ ನೋಡಿ ನೀವು ಅದನ್ನು ತಿಳಿದು ಮಾಡಬೇಕು ಅಂತಾರೆ ಹೇಗೆ? ಅದೇ, ನಾವು ಹಿಂದೆ ನಮ್ಮ ತಂದೆ ಮನೇಲಿ ಮೇಯಿಸ್ತಾ ಇದ್ರು, ನಾವು ಚಿಕ್ಕನಿಂದ ನೋಡಿದ್ದು, ಚಿಕ್ಕನಿಂದ ನೋಡಿರೋದ್ರಿಂದ ಅನುಭವ ಇರೋದ್ರಿಂದ ಬೇರೆಯವರು ವಿಚಾರಣೆಗಿಂತ ನಮ್ಮ ಅನುಭವಕ್ಕಿಂತ ದೊಡ್ಡದು ಅಂದ್ಬಿಟ್ಟು ನಾವು ಕಡ್ಡಿ ಹಾಕ್ಸ್ತದ. ನೀವು ಚಿಕ್ಕದ್ರಿಂದ ರೇಷ್ಮೆ ಕೃಷಿ ನೋಡಿದ್ದು? ನಾವು ನಮ್ಮ ತಂದೆ ಮನೇಲಿ ಮಾಡ್ತಿದ್ರು, ಅದು ಮಾಡ್ತಾ ಇದ್ರು. ಅಲ್ಲಿ ಅದೇ ಸೊಪ್ಪು ಗಿಪ್ಪು ಹಾಕದ್ ಮಾಡ್ತಿದ್ದು, ತೋಟಕ್ಕೆ ಅಂತೂ ಹೋಯ್ತಿನಿಲ್ಲ, ಸೊಪ್ಪು ಹಾಕದ್ ನೋಡಿದ್ದು ಮಾಡಿದ್ದು ಅಷ್ಟೇ. ಅದೇ ಮನೆಯಲ್ಲಿ ನೋಡಿದ್ದು ಹುಳಮೇಸನ್ನ, ಹುಳಮೇಸನ್ ನೋಡಿದ್ದೆ ಸರ್. ಅನುಭವ ಇತ್ತು. ಅದರಿಂದ ನಾವು ನಮ್ಮ ಯಜಮಾನರನ್ನ ಕಡ್ಡಿ ಹಾಕಿ ಅಂತೇಳಿ ಕಡ್ಡಿ ಹಾಕ್ಸ್ತದ. ನೀವು ಹೇಳಲಿಲ್ಲ ಅಂದ್ರೆ ಇವರು ರೇಷ್ಮೆ ಕೃಷಿ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಅದೇ ಅವ್ರಿಗೂ ಒಂದ್ ಸ್ವಲ್ಪ ಇತ್ತು ಆಸಕ್ತಿ, ಇರೋದ್ರಿಂದ ಸಾಕದ್ದು, ಒಬ್ಬರೇ ಮಾಡಕ್ಕಾಗಲ್ಲ, ಕೈ ಜೋಡಿಸ್ತೀವಿ ಅಂದಮೇಲೆ ಹಾಕಿದ್ರು ಸರ್ ಅವರು. ಮೊದಲು ಹಿಂದೆ ಅವರು ಮಾಡ್ತಾ ಇದ್ರು, ಅವ್ರ ತಂದೆ ಅವರು ಅಜ್ಜಿ ಅವರು ತಾಯಿ ಅವರು ಎಲ್ಲ ಮಾಡ್ತಾ ಇದ್ರು, ಅಲ್ಲಿ ಹುಳನೇ ಮೇಯಿಸ್ತಿದ್ದು ಅವರು. ಅಂದ್ರೆ ಈ ತರ ಸಿಸ್ಟಮ್ ಎಲ್ಲ ಇರ್ನಿಲ್ವಲ್ಲ ಆಗ, ಈಗ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ. ಮೊದಲೆಲ್ಲ ಅಷ್ಟೊಂದು ಸೊಪ್ಪು ಇಡಬೇಕಾಯ್ತು, ಆದ ತಟ್ಟೆ ಕಸ ತೆಗಿಬೇಕು, ಇದು ಮಾಡಬೇಕು, ಎಲ್ಲ ಇತ್ತು. ಈಗ ನನಗೆ ಮೊದಲೆಲ್ಲ ಆಗಿರ್ಲಿಲ್ಲ, ಕಷ್ಟ ಇತ್ತು ಅಂತ ಹೇಳಿದ್ರೆ, ಈಗ ಸಿಸ್ಟಮ್ ಬದಲಾಗಿದೆ ಅಂತ ಹೇಳಿದ್ರೆ, ಏನಾದ್ರೂ ಮುಂಚೆದ ಕಷ್ಟವಾದದಿತ್ತು ಮತ್ತೆ ಈಗ ಯಾವ ಸುಲಭದ ಸಿಸ್ಟಮ್ ಬದಲಾಗಿದೆ ಅಂತ ಸ್ವಲ್ಪ ಹೇಳಿ. ಇವಾಗ ಅಂದ್ರ ಸೊಪ್ಪನ ಊರ್ಕೊ ಬರಾಗಿಲ್ಲ, ಕಟ್ ಮಾಡ್ಕೊ ಬರೋದು, ಬೇರೆ ಕಡೆ ಸ್ಟ್ಯಾಂಡ್ ಸಿಸ್ಟಮ್ ಇದೆ. ಅಂದ್ರೆ ಊರ್ಕೊ ಬರೋದು ಪ್ರತಿ ಎಲೆನೂ ಬಿಡಿಸಬೇಕು, ಪ್ರತಿ ಎಲೆನೂ ಈ ತರ ಒಂದೊಂದಾಗಿ ಕಳಿಬೇಕಾಗಿತ್ತು. ಇವಾಗೆಲ್ಲ ಕತ್ರಿಲ್ ಕಟ್ ಮಾಡೋದು, ಎಷ್ಟು ಹೈಟ್ ಇದೆ ಅಷ್ಟು ಹೈಟ್ನು ಕಟ್ ಮಾಡ್ಕೊ ಬಂದೆ ಹಾಕೋದು, ಈಗ ಹೊರ ಹೊತ್ಕೊಬಂದು. ಆಮೇಲೆ ಈಗೇನು ಅಂತರ ಅಂದ್ರೆ 2 ಸೊಪ್ಪು ಇಡೋದು, ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು, ಜಾಸ್ತಿ ರಿಸ್ಕ್ ಇಲ್ಲ. ಮುಂಚೆ ಎಷ್ಟು ಇಡ್ತಾ ಇದ್ರು? ಮುಂಚೆ 5-6, ಅವರು ಒಬ್ರಿಗೊಬ್ರು ನೋಡಿ ಅದ್ರಾತ್ರ ಮಧ್ಯರಾತ್ರಿ ಎಲ್ಲ ಪಾಪ ಸೊಪ್ಪು ಇಡ್ತಿದ್ರು ಅವಾಗ. ಇವಾಗ್ಲೇ ಒಂಥರ ಸಿಸ್ಟಮ್ ಸಹ, ಅದರಿಂದ ಕತ್ತರಿಸ್ಬೇಕಾಯ್ತು. ಆಮೇಲೆ ಸೊಪ್ಪು ಊರ್ಕೊಂಡು ಊರ್ಕೊ ಒತ್ಕ ಬರ್ಬೇಕಾಯ್ತು, ಆಗ ಪಾಪ ತೊಂದ್ರೆ ಇತ್ತು. ಇವಾಗೂ ಅದ್ರಿಂದ ಹೆಚ್ಚಿನ ತೊಂದ್ರೆ ಇದೆ, ಆದ್ರೆ ಸಿಸ್ಟಮ್ ಚೇಂಜು ಸಹ. ಈಗ ಈ ಸಿಸ್ಟಮ್ ಯಾತಕ್ ಬದಲಾಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ಈ ಸಿಸ್ಟಮ್ ಅಂದ್ರೆ ಆವಾಗ್ಲೂ ಇದು ಇದೇ ಬೆಳೆ, ಇವಾಗ್ಲೂ ಇದೇ ಬೆಳೆ, ರೀತಿ ಬೇರೆ ಅಷ್ಟೇ ನಾವು ಬಳಸ್ಕೊತಾ ಇರೋದು. ಆದ್ರೆ ಬೆಳಿಗ್ಗೆ ಸೊಪ್ಪಾಕಿರ್ತೀವಿ, ಕಾಲ ಅವಕಾಶ ಕೊಟ್ಟು ಸಾಯಂಕಾಲ ಹಾಕ್ತಿದೀವಿ, ಈಗ ಗೆಡ್ಡೆಯಿಂದ ಹಾಕ್ತೇ ಇರೋದ್ರಿಂದ. ಅದೇ ಅದು ಎಲೆನೇ ತಿನ್ನೋದು, ಕಡ್ಡಿ ತಿನ್ನಲ್ಲ. ಆದ್ರೆ ನಾವು ಪದೇ ಪದೇ ಹಾಕಿ ಕಸ ತೆಗಿತಿದ್ನು ಅಷ್ಟೇ, ಈಗ ಆ ಥರ ಇಲ್ಲ. ಅದೇ ಸಿಸ್ಟಮ್ ನೋಡಿ ಇವಾಗ ಚೇಂಜ್ ಆಗಿರೋದು ಅಂತ ನಾವು ಅನ್ಕೋತೀವಿ. ಮಂಟಸ್ವಾಮಿ ಅವರೇ, ಎಷ್ಟು ವರ್ಷ ಆಯ್ತು ನೀವು ರೇಷ್ಮೆ ಗಡ್ಡೆ ಹಾಕಿ? ಸರ್ 4 ವರ್ಷ ಆಯ್ತು, 5 ವರ್ಷ ಆಯ್ತು ಶುರು ಮಾಡಿ. ನನಗೆ ಮಾಡಕ್ಕ ದುಡ್ಡು ಕಾಸು ಇಲ್ಲದೆ 1 ವರ್ಷ ಹಂಗೆ ಸೊಪ್ಪನ್ನ ಕಟ್ ಮಾಡಿ ದನಗಳಿಗಾಗ್ತಿದೆ. ಹಿಂಗೆ ಯಾರನ್ನ ಸರ್ ಮಾಡಿ ಒಂದು ಸಡ್ನ ನಿರ್ವಹಣೆ ಮಾಡೋ ಅಂದ್ಬಿಟ್ಟು ಯೋಚನೆ ಮಾಡಿದೆ. ಸಡ್ ನಿರ್ವಹಣೆ ಹೆಂಗೇಪ ಮಾಡೋದು, ಎಷ್ಟಾಗುತ್ತೆ ದುಡ್ಡು? 1 ವರ್ಷ ದನ ಕಟ್ ಮಾಡಾಕಿದ್ದೀನಿ. ಅಲ್ಲ, ನೀವು ರೇಷ್ಮೆ ಗಿಡ ಹಾಕ್ಬಿಟ್ಟು ನಿಮ್ಗೆ ಬೆಳೆ ಬಂದ್ರೂ ಸೊಪ್ಪು ಬಂದ್ರೂ ನೀವು ಜಾಗ ಮಾಡಿರಲಿಲ್ಲ. ಒಂದ್ 6 ಕ್ವಿಂಟಲ್ ಜಮೀನ್ ಬೇರೆ ತಗೊಂಡಿದ್ದೆ. ಹಿತ್ತಲ್ ಜಾಗ ನಮ್ಗೆ ಹಿತ್ತಲ್ ಜಾಗ ಅಂತ ಹೇಳ್ತೀವಿ ನಾವು, ಸೈಟ್ ಈಗ ಸೈಟು ಅಂತಾರೆ. ನಾವು ಹಿತ್ತಲ್ಗೆ ಜಾಗ ಬೇಕು ಅಂದ್ಬಿಟ್ಟು ಒಂದ್ 6 ಕ್ವಿಂಟಲ್ ಜಮೀನ್ ತಗೊಂಡಿದ್ದೆ. ನಮ್ ತಂದೆಯವ್ರು ಇದ್ದಲ್ಲೇ, ನಮ್ ತಂದೆಯವ್ರು ನಾವೆಲ್ಲ ಸೇರಿ ಮಾತ್ರ ತಗೊಂಡಿದ್ದೋ. ಆವಾಗ ಆ ಜಾಗದಲ್ಲಿ ಇಷ್ಟಕ್ಕೆ ಮಾಡೋಣ, ಒಂದು 200 ಮೂಟೆ ಮೇಸ ಮಟ್ಟಿಗೆ ಮಾಡೋಣ, ಸೆಡ್ನ ಯಾವ ರೀತಿ ಮಾಡೋ ಅಂತ ನಾನು 4-6 ಕಡೆ ಸುತ್ತಿ, ಇಲ್ಲೊಂದು ಹೋದು, ಒಬ್ರು ಒಂದೇ ಹೇಳಿದ್ರೆ ಅಲ್ಲಿ ಹೋಗೋದು, ಅಲ್ಲಿ ಹೋಗೋದು, ಮನೇಲಿ ಬೋಯೋರು ಎಲ್ಲಿ ಹೋದ ಬೇರೆ ಕೆಲಸ ಬಿಟ್ಟು ನನಗೆ ಆ ಚಪ್ಪರ ಹತ್ಕೊಂಡಿದೆ. ಯಾಕೆ ಸೆಡ್ ಹಾಕ್ಬೇಕು ಇಲ್ಲಿ ಬೇರೆ ನಮಗೆ ADSO ಅಲ್ಲದೆ ಬರೋ ಮೀಟಿಂಗ್ ಇಲ್ಲದ ಬರೋ ಅಂತ ಕರೆಯೋದು. ನಾನು ಅವ್ರು ಹೇಳ ಟೈಮ್ಗೆ ಯಾವುದೋ ಟೈಮಲ್ಲಿ ಹೋಗಿ ಅದನ್ನು ಕದ್ದು ನೋಡ್ಕೊಬರೋದು. ಮನೇಲಿ ಬೋಯ್ತಾರೆ ಕೆಲಸ ಬಿಟ್ಬಿಟ್ಟು ಹೋದ ಅಂತ. ನಾನು ಹೋಗಿ ಅಲ್ಲಿ ಅವ್ರ ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಅಲ್ಲಿ ಹೆಂಗೆ ಮಾಡಿದ್ದಾರೆ, ಆ ಮನೆ ಹೆಂಗ್ ಮಾಡಿದಾರೆ, ಪೂರ್ವ ಪಶ್ಚಿಮ ಮಾಡಿದಾರ, ಉತ್ತರ ದಕ್ಷಿಣ ಮಾಡಿದಾರ, ಇದನ್ನೆಲ್ಲ ನೋಡ್ಕೊಂಡು ಬರೋದು. ಅಲ್ಲಿ ಹೆಂಗ್ ಮಾಡ್ತಾರೆ ಅವನ್ನ ಕಡೆ ಕರ್ಕೊಂಡೋಗಿ ಕೇಳೋದು. ಸಣ್ಣ ಅಮೌಂಟ್ ಅಲ್ಲಿ 1.5 ಲಕ್ಷ ಖರ್ಚಾಯ್ತು. 55 ಅಡಿ ಉದ್ದ, 23 ಅಡಿ ಆಗಲಿಕ್ಕೆ ಸಡ್ ಮಾಡಿದೆ. ಇವಾಗ ಜಾಸ್ತಿ ಆಗುತ್ತೆ, ಬಿದಿರು ಬೊಂಬೆಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದೀನಿ. ಸಡ್ ನೋಡಕ್ಕೆ ಸುಮಾರು ಜನ ಬಂದಿದ್ದಾರೆ. ಅದರಲ್ಲಿ ಮಾಡಿಕೊಂಡು ಫಸ್ಟು CAB ಗೋಲ್ಡ್ನ 50 ಮೂಟೆ ತಂದು ಮುಡಿದ್ವಿ. 48 kg ಗೂಡ ಆಯ್ತು, ನನಗೆ ಅದೇ ಖುಷಿ ಆಗೋಯ್ತು. ಆಗ ಎಷ್ಟು ಎಕರೆಗೆ ಸೊಪ್ಪು ಬೆಳೆದಿರ್ರಿ? ಆಗ 1.3 ಕ್ವಿಂಟಲ್ ಹಾಕಿದ್ವಿ ಎಲ್ಲ ದನಕ್ಕೆ. ಅದನ್ನ ಇನ್ನೂ ನಾನು ಇದು ಮಾಡಿರಲಿಲ್ಲ ಸರ್. 30 ಕ್ವಿಂಟಲ್ 50 ಮೂಟೆ ಮೇಯಿಸ್ಬೋದು ಅಂತ ನೀವು ಕೇಳ್ದಾರಂತಾರೆ. ನಾನು ಅದನ್ನ ಪ್ರೀತಿ ಕಮ್ಮಿ ಆಗೋಯ್ತು. ಸಡ್ ಮಾಡಿದೆ ಅದು, ಯಾಕೆ ಅದಕ್ಕೆ ಏನು ಗೊಬ್ಬರ ಗೋಡು ಏನೂ ಹಾಕಿರಲಿಲ್ಲ. ಅದರಿಂದ ಇರೋಂಥ ಸೊಪ್ಪಿಗೆ 50 ಮೂಟೆ ತಕೊಂಡು ಮೇಯಿಸ್ತೆ. ನೆಕ್ಸ್ಟ್ ಬೆಳೆ ನನಗೆ ಅಲ್ಲಿ ಸಿಕ್ತಲ್ಲ ಕಾಸು, 15,000 ರೂಪಾಯಿ ಆಯ್ತಲ್ಲ. ಆವಾಗ ಹಿಂದ ಗುಂಟ ತಿಪ್ಪೆ ಗೊಬ್ಬರ ಹೊಡೆದು ಮಾಡಿ 100 ಮೂಟೆ ತಗೊಂಡೆ. 106 kg ಗೂಡ ಆಯ್ತು CB ಗೋಲ್ಡು. 310 ರೂಪಾಯಿ ರೈಟ್ ಕೊಟ್ಟೆ, 30,000 ಚಿಲ್ಲರೆ ಆಯಿತು. ಇಲಾಖೆಯವರು ಒಂದು ಸ್ವಲ್ಪ ನನಗೆ ನೋಡ್ಬಿಟ್ಟು, ಕಷ್ಟ ನೋಡ್ಬಿಟ್ಟು ಅವರು ಕೈ ಜೋಡಿಸ್ರು. ಈಗ ಹೇಳ್ಬೇಕು ಅಂದರೆ ನನ್ನ ಹೆಂಡತಿಯಿಂದನೇ ನಾನು ಈ ರೇಷ್ಮೆನ ಅಳವಡಿಸ್ಕೊಂಡದ್ದು. ಹೇಗೆ ಅಂತಂದರೆ ಅವಳು ಅನುಭವ ಇರೋದ್ರೆ ನನಗೆ ಮೊದಲು ತಟ್ಟ ಪದ್ಧತಿ ಗೊತ್ತಿತ್ತು, ಆದರೆ ಈ ಥರ ಅಷ್ಟೇ ರ್ಯಾಕ್ ಸಿಸ್ಟಮ್ ಮಾಡ್ಕೊಂಡು ಮೇಯಿಸೋದು ನನಗೆ ಗೊತ್ತಿರಲಿಲ್ಲ. ನಿಜವಾಗಿ ಹೇಳ್ಬೇಕು ಅಂದರೆ ಅವಳು ಅವ್ರೂರಲ್ಲಿ ಮಾಡ್ತಿದ್ರು, ಅವ್ರ ತಂದೆ ಮನೇಲಿ ಮಾಡ್ತಿದ್ರು. CB ಗೋಲ್ಡ್ ಮಾಡ್ತಿದ್ರು, CB ಗೋಲ್ಡ್ಗೆ ಖರ್ಚು ಆಗ್ತಾಯಿರುತ್ತೆ. ಏ ಮೇಯಿಸ ಗಂಟೆ ಏನು ಖರ್ಚು ಬರಲ್ಲ, ಜನರಿಗೆ ತರಬೇಕು ಆದ್ ಬಿಡ್ಬೇಕು. 95 kg ಗೂಡು ಬೆಳೆದೆ, 380 ರೂಪಾಯಿ ರೈಟ್ ಹೋಯ್ತು. ಆ ಕಡೆ ಇದ್ದದ್ನ 1 ಎಕರೆ ಕಡ್ಡಿ ಹಾಕ್ತೆ. ಅಂದ್ರೆ 30 ಕ್ವಿಂಟಲ್ ಮೊದಲು ಹಾಕಿದ್ರೆ ಈಗ ಅದನ್ನ 2 ಎಕರೆಗೆ ವಿಸ್ತರಿಸ. 30 ಕ್ವಿಂಟಲ್ ಹಾಕಿದ್ರೆ 1 ಎಕರೆಗೆ ಹಾಕ್ತಾವ. ಆ ಕಡೆಗೆ 8-8 ಹಾಕಿದ್ರೆ ಏನಾಗುತ್ತೆ, ಮರಗಡ್ಡಿ ಪದ್ಧತಿ ಮಾಡ್ಕೊಂಡ್ರೆ 6-4 ಹಾಕ್ಬೋದು, 5-5 ಹಾಕ್ಬೋದು. ಅದೇ ಸರಿ, 5-5 ಹಾಕೋದು ಸರಿ, 6-6 ಹಾಕೋದು ಸರಿ, 8-8 ಹಾಕೋದು ಸರಿ. ಅಂದ್ರೆ ಬೆಳೆ ಬರೋದು 6-8 ತಿಂಗಳು ಕಾಯ್ಬೇಕು. ಜಾಸ್ತಿ ಸೊಪ್ಪು ಬರಬೇಕಾದ್ರೆ 1 ವರ್ಷ ಆಗೋದ್ರೆ ಸಾಕು ಸರ್, ಇನ್ನೇನು ಬೇಕಿಲ್ಲ. 1 ಎಕರೆಗೆ ಹಾಕೊಂಡ್ರೆ ಸಾಕು. ಬೆಳೆಗೆ 150 ಮೂಟೆ 150 ಮೂಟೆ 2 ಬ್ಯಾಚ್ ಅದನ್ನೇ 300-500 ಗುಳಿ ಇಡುತ್ತೆ 1 ಎಕರೆ. 8-8 ಹಾಕಿದ್ರೆ 250 ಗುಳಿಗೆ 100-120 ಮೂಟೆ ಮೇಯಿಸ್ಕೊಂಡು ಗಂಡೆ ಆಡ್ತಿರ ಬರು ಸುಖವಾಗಿ 1 ಹತ್ತು ಜನ ಇದ್ರು ಕಾಲ ಕಳಿಬೋದು ಸರ್. ಅಂದ್ರೆ ಈಗ ನೀವು ಮರಗಡ್ಡಿ ಪದ್ಧತಿನೇ ಅಳವಡಿಸ್ಕೊಂಡಿದ್ದೀರಿ? ಈಗ ಸದ್ಯಕ್ಕೆ ಮರಗಡ್ಡಿ ಪದ್ಧತಿನೇ ಮಾಡಬೇಕು ಅಂತ 8-8 ಹಾಕೊಂಡು ಅದನ್ನ ಈಗ ಡೆವಲಪ್ ಮಾಡ್ತಾ ಇದ್ದೀನಿ ಸರ್. ಮರಗಡ್ಡಿ ಪದ್ಧತಿನೇ ಇದು ಇದೆ, ಜೋಡಿಸಾಲ್ ಪದ್ಧತಿನೂ ಹಾಕಿರೋದಕ್ಕೆ ತಾಕ್ಬಾರ್ದು ಅಂತ ಅದು ಇದೆ. ಅದು ಒಂದ್ ಕಡೆಗೆ ಅದನ್ನು ಮಾಡ್ತಾ ಇದ್ದೀನಿ, ಇದನ್ನು ಮಾಡ್ತಾ ಇದ್ದೀನಿ. ಜ್ಯೋತಿ ಅವರೇ, ಇವರೇನೋ ಜಮೀನಿನಲ್ಲಿ ಅವ್ರು ನಡೆದು ಬಂದಂತ ದಾರಿನ ಹೇಳಿದ್ರು, ನೀವೀಗ ಮನೆಯಲ್ಲಿ ಹೆಚ್ಚು ಹುಳುಗಳ ಜೊತೆ ಒಡನಾಡ್ತಲ್ಲಿರೋರು ನೀವು, ಈಗ ಆ ಹುಳುಗಳ ಮೇವಿನ ನಿರ್ವಹಣೆ ಆಗ್ಬೋದು, ಅದರ ಸ್ವಚ್ಛತೆ ಆಗ್ಬೋದು, ಇದನ್ನೆಲ್ಲ ನೀವು ಮನೆಗಳಲ್ಲಿ ಹೇಗೆ ಮಾಡ್ಕೊಳ್ತೀರಿ ಅಂತ ಸ್ವಲ್ಪ ತಿಳಿಸ್ಕೊಡ್ಬಿಡಿ ನಮಗೆ. ಮಂಟಸ್ವಾಮಿ ಅವರು ಹೇಗೆ ಹೇಳಿದ್ರು ಹಾಗೆ ವಿವರವಾಗಿ ತಿಳಿಸ್ಕೊಡಿ. ಮರಿ ತರ್ತೀವಿ ನಾವು, ಈಗ 2 ಜನಕ್ಕೆ ಮೊಕ್ಕನಾಗಿರೋ ಮರಿ ಕೊಡ್ತಾರೆ ನಮಗೆ ಆಫೀಸಲ್ಲಿ ಬುಕ್ ಮಾಡಿದಾಗ. ಬೆಳಿಗ್ಗೆ ತಂದು ಹಾಕಿದ್ರೆ ಇನ್ನು ನಾಳೆ ಬೆಳಿಗ್ಗೆನೆ ಅದಕ್ಕೆ ಸೊಪ್ಪು ಹಾಕೋದು ನಾವು. ನಾಳೆ ಬೆಳಿಗ್ಗೆ ಹಾಕಿ ಸುಣ್ಣ ಎಲ್ಲ ಸುಣ್ಣ ಹೊಡೆದು ಹಿಂಗುಂಟೆ ಮರಿ ತಂದು ಹಾಕದೆ ಹೋದ್ರೆ ಇದರಲ್ಲಿ ಇಲ್ಲಿ ಹಿಂಗುಂಟೆ ಸುಣ್ಣ ಹೊಡೆದು ಬಿಟ್ಬಿಡ್ತೀವಿ. ಇಬ್ಬರಿಗೆ ನಾಳೆ ಬೆಳಿಗ್ಗೆ ಮರಿ ಎದ್ದಿದೆ ಏನೋ ಅಂತ ನೋಡ್ಬಿಟ್ಟು ತೋಟಕ್ಕೆ ಹೋಗಿ ಸೊಪ್ಪು ತಗೊಬಂದು ಸೊಪ್ಪು ಹಾಕ್ತೀವಿ. ಸುಣ್ಣ ಹೊಡೆದ್ಬಿಟ್ಟು ಪುನಃ ಪೌಡ್ರ್ ಇಟ್ಬಿಟ್ಟು ಸೊಪ್ಪು ಹಾಕ್ತೀವಿ. ಸೊಪ್ಪು ಹಾಕಿದ್ಮೇಲೆ ಇನ್ನೂ ಆಗ ಮುಗೀತು, ಇನ್ನು ಸಾಯಂಕಾಲ ಟೈಮೇನೆ ನಾವು ಸೊಪ್ಪು ಹಾಕೋದು. ಬೆಳಿಗ್ಗೆ ಎಷ್ಟೊತ್ತು ಕೊಡ್ತೀರಿ? ಬೆಳಿಗ್ಗೆ 10 ಗಂಟೆಗೆ ಹಾಕ್ಬಿಡ್ತೀವಿ ಸರ್ ಪೌಡ್ರ್ ಹಾಕಿ. ಪೌಡ್ರ್ ಹಾಕಿದ್ರೆ 30 ನಿಮಿಷಕ್ಕೆ ಸೊಪ್ಪು ಕೊಡ್ತೀವಿ 2 ಜರದಿಂದ ಎದ್ದ ಮರಿಗೆ. ಪುನಃ ಇನ್ನು ಅವತ್ತು ಸಾಯಂಕಾಲನೇ ಇನ್ನು ಹಾಕೋದು 2 ಸೊಪ್ಪು. ಅಂದ್ರೆ ನಿಮ್ಗೆ ಮನೆಗೆ ತರಬೇಕಾದ್ರೆ ಅವರು ಮರಿ 2 ಜರಕ್ಕೆ ಮೊಕ್ಕನಾಗಿರ ಮರಿ ಕೊಡ್ತಾರೆ ಅವರು 2 ಜರದ್ದು. ಅದನ್ನ ತಂದು ನಾವು ಸುಣ್ಣ ಹೊಡ್ಕೋತೀವಿ, ತಂದು ಹಾಕ್ಬಿಟ್ಟು ಮೇಜಕ್ಕೆಲ್ಲ ಹಾಕ್ಬಿಟ್ಟು ಪೇಪರ್ ಹಾಕ್ಬಿಟ್ಟು ಸುಣ್ಣ ಹೊಡೆದು ಬಿಟ್ಬಿಟ್ರೆ ಇನ್ನು ನಾಳೆ ಬೆಳಿಗ್ಗೆ ನಾವು ಸೊಪ್ಪು ಹಾಕೋದು ಅದಕ್ಕೆ. ಅಲ್ಲ ಅದಕ್ಕೆ ಮುಂಚೆ ನಿಮಗೆ ತಟ್ಟೆಗೆಲ್ಲ ಸ್ವಲ್ಪ ಎಲ್ಲ ಸ್ವಚ್ಛತೆ ಎಲ್ಲ ಮಾಡ್ಕೋಬೇಕಲ್ಲ ಅದನ್ನೆಲ್ಲ ಹೇಳಿ. ಇಲ್ಲ ಫಸ್ಟು ಬೀಚಿಂಗ್ ಹೊಡೆದು ಮನೆಯೆಲ್ಲ ಕ್ಲೀನ್ ಮಾಡಿರ್ತೀವಿ, ಆಮೇಲೆ ಇನ್ನೊಂದು ದಿನ ಇವತ್ತು ಹೊಡೆದು 8 ಗಂಟೆ ಟೈಮ್ ಬಿಟ್ಟು ನಾ ಮನೆ ಕ್ಲೀನ್ ಮಾಡಿರ್ತೀವಿ, ಆಮೇಲೆ ಅಸ್ತ್ರ ಹೊಡಿತೀವಿ, ಆಮೇಲೆ ಇನ್ನೊಂದು ದಿನ ಅದೊಂದು 24 ಗಂಟೆ ಟೈಮ್ ಬಿಟ್ಟು ಡೆಟಾಲ್ ಹೊಡಿತೀವಿ. ಅದನ್ನು ಆದಮೇಲೆ ಇನ್ನೇನಿಲ್ಲ, ಮರಿ ತಂದು ಹಾಕ್ತೀವಿ ಸರ್, ಇನ್ನೇನಿಲ್ಲ, 3 ಔಷಧಿನೇ ನಾವು ಹೊಡೆಯೋದು. ಅದಾದ್ಮೇಲೆ ನಿಮಗೆ ಅದು 3ನೇ ಜ್ವರಕ್ಕೆ ಹೋಗ್ಬೇಕಂದ್ರೆ ಎಷ್ಟು ದಿನ ಟೈಮ್ ತಗೊಳ್ಳುತ್ತೆ? 3 ಜ್ವರಕ್ಕೆ ಈ ಬೇಸಿಗೆ ಕಾಲದಲ್ಲಾದ್ರೆ 5 ಸೊಪ್ಪು ತುಂಬ 6 ಸೊಪ್ಪಿಗೆ 3 ಜ್ವರಕ್ಕೆ ಬೀಳುತ್ತೆ ಸರ್. 6 ಸೊಪ್ಪು ಅಂದ್ರೆ 6 ದಿನಕ್ಕೆ? ದಿನಕ್ಕೆ 2 ಸೊಪ್ಪು 3 ದಿನಕ್ಕೆ. ಮೂರ್ದಿನಕ್ಕೆ 3 ಜ್ವರಕ್ಕೆ ಬೀಳುತ್ತೆ. ಅದು ಒಂದ್ ಸ್ವಲ್ಪ ವಾತಾವರಣ ಚೇಂಜ್ ಆದ್ರೆ 7 ಸೊಪ್ಪು ಬೇಕಾಗುತ್ತೆ ಸರ್. 3 ದಿನ ಆದ್ಮೇಲೆ 6 ಸೊಪ್ಪು ತುಂಬಮೇಲೆ 7ನೇ ಸೊಪ್ಪಿಗೆ ಜರ್ಕ್ ಕೂತ್ಕತ್ತೆ ಅದು, ಆಮೇಲೆ ಸುಣ್ಣ ಹೊಡಿತೀವಿ ಸರ್ ಅದಕ್ಕೆ. ಅದಾದ್ಮೇಲೆ ಅದು ಹೆಚ್ಚು ಬೆಳೆದ ಹೋದಾಗ ನೀವು ತಟ್ಟೆನ ಸ್ಟ್ಯಾಂಡ್ಗೆ ನಾವು ಜಾಗನ ಅದಕ್ಕೆ ಹೆಚ್ಚಿಸ್ತಾ ಹೋಗ್ತಾ ಇರ್ತೀವಿ, ಪೇಪರ್ ಹಾಕಿ ಅದಕ್ಕೆ ಜಾಗನ ವಿಶಾಲವಾಗಿ ಮಡಗ್ತಾ ಇರ್ತೀವಿ ಸರ್. ನಾವು ಒಂದೊಂದು ತಟ್ಟೆಗೆ ಎಷ್ಟು ಹುಳ ಹಾಕ್ತಿದ್ರೆ ಅಂದಾಜು? ಒಂದೊಂದು ತಟ್ಟೆಗೆ ಅಂದ್ರೆ ಅದು ಒಂದೊಂದು ಸೈಜ್ ಬೆಳೆದಂಗೆ ತೆಳುವಾಗಿ ಇಡ್ತೀವಿ ಸರ್. ಆದಷ್ಟು ನಾವು ತೆಳುವಾಗಿಟ್ರೆ ಅದು ಮರಿ ಸೈಜ್ ಆಗುತ್ತೆ, ಸೊಪ್ಪು ಫಲವತ್ತಿಂದ ಜಾಸ್ತಿ ಸಿಕ್ಕುತ್ತೆ. ಬೆದೆಗೆ ಇಟ್ಬಿಟ್ರೆ ಒಂದೊಂದಕ್ಕೆ ಸಿಗಲ್ಲ, ಒಂದೊಂದಕ್ಕೆ ಸಣ್ಣ ದಪ್ಪ ಬರುತ್ತೆ ಅಂದ್ಬಿಟ್ಟು ತೆಳುವಾಗಿ ಇಡ್ತೀವಿ ಸರ್. ನಾವು ಅಂದ್ರೆ ಕೆಲವು ಹುಳುಗಳಿಗೆ ಸರಿಯಾಗಿ ಮೇವು ಮೇಯೋದಿಲ್ಲ, ಒಂದು ಮೇವಿಗೆ ಹುಳುಗೆ ಮೇವು ಸರಿಯಾಗಿ ಸಿಗೋದಿಲ್ಲ, ಆ ರೀತಿ ಆದಾಗ ಅವನ್ನೆಲ್ಲ ಪ್ರತಿ ಹುಳುಗಳನ್ನ ನೀವು ಗಮನಿಸ್ತಾ ಇರ್ತೀರಾ? ಹ್ಞೂ, ಈಗ ಅದಕ್ಕೆ ನಾವು ಆದಷ್ಟು ತೆಳುವಾಗಿ ಇಟ್ಟಷ್ಟು ಬೆದೆಗೆ ಸೊಪ್ಪು ಕೊಟ್ಟು ತೆಳುವಾಗಿ ಮರಿಗಳನ್ನ ಇಟ್ಟರೆ ಯಾವಾಗಲೂ ಹುಳ ಒಂದೇ ಸಮಕ್ಕಿರುತ್ತೆ ಸರ್. ಈಗ ಒಂದು ಹುಳ ಯಾವ್ದಾದ್ರು ಹುಳುಗಳು ಮೇವು ಮೇಯ್ತಾ ಇಲ್ಲ ಅಂತ ನಿಮ್ ಗಮನಕ್ಕೆ ಬರುತ್ತಾ? ಹ್ಞೂ, ಅವಾಗ ನೋಡ್ತಾ ಇರ್ತೀವಿಲ್ಲ ಸರ್, ನಾವು ಈಗ ಎತ್ತಿ ಎಲ್ಲ ಕಡ್ಡಿ ಎಲ್ಲ ಎತ್ತಿ ಕೆದಕ್ತಾ ಇರ್ತೀವಿಲ್ಲ ಸೊಪ್ಪನೆಲ್ಲ, ಅವಾಗ ಅದು ಡೌನ್ ಆಗಿರೋದು, ಅದೊಂದು ಸ್ವಲ್ಪ ವೀಕ್ ಆಗಿರೋದು ನೋಡಿದ್ರೆ ಇದಕ್ಕೇನೋ ರೋಗ ಬಂದಿದೆ ಅಂದ್ಬಿಟ್ಟು ಅವಾಗ ಔಷಧಿಗಳನ್ನ ನಾವು ಪೌಡ್ರ್ಗಳನ್ನ ಯೂಸ್ ಮಾಡ್ತೀವಿ ಸರ್. ಪೌಡ್ರ್ಗಳನ್ನೆಲ್ಲ ಅದೇ ಯಾವ ಪೌಡ್ರ್ ಕೊಡಬೇಕು ಏನು ಅಂತ ನಿಮ್ಗೆ ಹೇಗೆ ತಿಳಿಯುತ್ತೆ? ಏನಾದ್ರು ಈ ರೇಷ್ಮೆ ಇಲಾಖೆಯವರು ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತಾರ? ಇಲ್ಲ, ಹೇಳಿರ್ತಾರೆ, ಕೊಟ್ಟಿರ್ತಾರಲ್ಲ, ಅದಲ್ಲೇ ಓದ್ಕೊಂಡು ನಾವು ಹಾಕ್ತಾ ಇದೀವಿ. ವಿಜೇತ ಪೌಡ್ರು ಜರ್ದಿಂದ ಎದ್ಮೇಲೆ ವಿಜೇತ ಇಡ್ತೀವಿ, ವಿಜೇತ ಸಪ್ಲಿಮೆಂಟ್ ಇಡ್ತೀವಿ, ಸುಣ್ಣಕಟ್ ರೋಗಕ್ಕೆ ಇನ್ನೊಂದು ಇದಿಡ್ತೀವಿ. ಅದು ಸುಣ್ಣಕಟ್ ರೋಗ ಬಂದಾಗ ಈ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಸುಣ್ಣ ಪೌಡ್ರು ಕೊಡಲ್ಲ ಸರ್ ನಾವು, ಈ ಚಳಿಗಾಲದಲ್ಲಿ ಮಾತ್ರ ಸುಣ್ಣ ಜಾಸ್ತಿ ಕೊಡ್ತೀವಿ. ಸುಣ್ಣ ಜಾಸ್ತಿ ಕೊಟ್ಟಾಗ ಬೆಡ್ಡು ವಸ್ತಿ ಬರಲ್ಲ ಅಂದ್ಬಿಟ್ಟು ಕೊಡ್ತೀವಿ. ಈ ಸುಣ್ಣಕಟ್ ರೋಗ ಅಂತ ಬರುತ್ತೆ, ಅದಕ್ಕೆ ಸುಣ್ಣ ಕೊಡ್ತೀವಿ. ಅದಕ್ಕೂ ಪೌಡ್ರಿಗೆ ಬಂದಿದ್ದಾರೆ, ಅದನ್ನು ತಗೋತೀವಿ. ರೇಷ್ಮೆ ಅವರು ಕೊಡ್ತಾರೆ ಸರ್, ಅವ್ರು ಕೊಟ್ಟಷ್ಟು ಇಡ್ತೀವಿ. ಈಗ ವಾತಾವರಣ ಬದಲಾದಾಗೆ ಅವುಗಳಿಗೆ ಬೇರೆ ಬೇರೆ ರೀತಿಯಾದ ವಾತಾವರಣದ ಮೇಲೆ ನಾವು ಪೌಡ್ರ್ಗಳು ಈ ಔಷಧಿಗಳು ಇವನ್ನೆಲ್ಲ ಯೂಸ್ ಮಾಡೋದು, ಅದರಿಂದೇ ಅದು ಹುಳಗಳು ಸಣ್ಣ ದಪ್ಪ ರೋಗಕ್ಕೆ ಇದಾಗದ ಅಂತ ನೋಡ್ಕೊಂಡು ಮಾಡ್ತೀವಿ ಸರ್. ಈಗ ಸುಮಾರು ಒಂದು ನೀವು 2ನೇ ಜ್ವರದಿಂದ ಎದ್ ಮರಿನ ತಂದ್ರೆ ಒಂದು 18 ದಿನ 25 ದಿನಕ್ಕೆ ನಾವು ಮಾರ್ಕೆಟ್ ನಿಂದ ದುಡ್ಡು ತಗೊಂಡ್ಬಿಡ್ಬೋದು ಸರ್. 2 ದಿನದಿಂದ ಮರಿ ತಂದ ದಿನದಿಂದ 25 ದಿನಕ್ಕೆ ಮಾರ್ಕೆಟ್ ನಿಂದ ಹಣನ ತಗೊಂಡ್ಬಿಡ್ಬೋದು ನಾವು. ಹಾಗಾದ್ರೆ 1 ವರ್ಷಕ್ಕೆ ಎಷ್ಟು ಮಾಡ್ತಾ ಇದ್ದಾರೆ, ಎಷ್ಟು ಬ್ಯಾಚ್ ಮಾಡ್ತಾ ಇದ್ದಾರೆ? ನಾವು 10 ಬೆಳೆ ಸರ್. ನಾವು ಈಗ ಕಾಲಾವಕಾಶ ಕೊಡದೆ ತಂದ್ರೆ 12 ಬೆಳೆ ಮಾಡ್ಬೋದು. ನಾವು ಒಂದೊಂದು ವಾರ 2 ವಾರ ಗ್ಯಾಪ್ ಕೊಡ್ತೀವಿಲ್ಲ ಮನೆಗೆ ಸ್ವಚ್ಛತೆಗೆಲ್ಲ ಸಮಯ ಬೇಕು, ಆಮೇಲೆ ತೋಟ ಸೊಪ್ಪು ಜಾಸ್ತಿ ಉಲಿಸ್ಲಿ ಅನ್ಬಿಟ್ಟು ನಾವು ಒಂದೊಂದು ಚಾಕಿನೇ ಮುಂದಕ್ಕೆ ಹಾಕ ಹೋಗ್ತೀವಿ. 10 ಬೆಳೆ ಮಾಡ್ಬೋದು ಸರ್. ಅಂದ್ರೆ ನಮ್ಗೆ 100 ಮೊಟ್ಟೆ ತಂದ್ರೆ ಅಂದಾಜು ಎಷ್ಟು ಕೆಜಿ ಗೂಡು ಬರುತ್ತೆ? ನಾವು ಸಾಮಾನ್ಯ 90 ಬೆಳೆದೀವಿ, 100 ಮೊಟ್ಟೆಗೆ 85-90 ಸರ್. ಅಂದ್ರೆ ತಿಂಗಳ ಈ ರೇಷ್ಮೆ ಬೆಳೆನಲ್ಲಿ ಈ ಸಂಬಳಗಾರರು ಸಂಬಳ ತಗೊಳಂಗ್ ತಗೋಬೋದಲ್ವಾ ಮಂಟೆ ಸ್ವಾಮಿ ಅವರ? ಅಲ್ಲ ಸರ್, ತಗೋಬಹುದು. ನಾವು ಕೂತ್ಕೊಳ್ಳೋದೇನು ಅಂತಂದ್ರೆ 18 ಚಿನ್ನದಲ್ಲಿ 18 ಚಿನ್ನ ಕೆಲಸ ಇಲ್ಲ ಸರ್. ಇದು ಮರಿ ತಂದಾಗ ಒಂದು 5 ಗುಳಿ ಹಾಕ್ಬಿಟ್ಟು ಬೇರೆ ಕೆಲ್ಸಕ್ಕೆ ಹೋಗ್ಬೋದು. 4 ಚರಕ್ ಬೆಳೆ ಗಂಟೆ ಇದು ಕೆಲಸನೇ ಇಲ್ಲ. ಹೇಳ್ಬೇಕು ಅಂದ್ರೆ 4 ಚರಕ್ ಬೆಳೆ 4 ಚಂದಿಂದ ಎದ್ಮೇಲೆ 1 ವಾರ ಕಂಟಿನ್ಯೂಸು ತೋಟ ಬಿಟ್ಟರು ಉಳುನ್ ಮನೆ ಬಿಟ್ಟರು ತೋಟ. ಯಾಕೆಂದ್ರೆ ಒಂದು ಸೊಪ್ಪು ತಂದು ಹಾಕ್ಬಿಟ್ಟು ಸೊಪ್ಪು ಮೇದ್ಮೇಲೆ ಅವಾಗ ಸ್ಥಳಾಂತರ ಮಾಡ್ಕೊಡ್ಬೇಕು. ದಪ್ಪ ಆಯ್ತಾ ಸ್ಟ್ಯಾಂಡ್ನ ಹೆಚ್ಚಿಸ್ಕೊಂಡು ಹೋಗ್ಬೇಕು ಮರಿನ. ಅದರಿಂದ 1 ವಾರ ಮಾತ್ರ ಖಂಡಿತ ಕೆಲಸ. ಯಾವ ಊರಿಗೂ ಹೋಗಕ್ಕಾಗಲ್ಲ, ಯಾವ ಇದಕ್ಕೂ ಹೋಗಕ್ಕಾಗಲ್ಲ, ಗದ್ದೆ ಕಡೆನೂ ಹೋಗಕ್ಕಾಗಲ್ಲ. 4 ಚಂದ 7 ಗಂಟೆ ಸೊಪ್ಪು ತಂದಿಟ್ಬಿಟ್ಟು ಎಲ್ಗಾರು ತಿರ್ಗಾಡ್ಬೋದು. ಅಂದ್ರೆ ರೈಟ್ ಇದ್ರಂತೂ ಇದ್ರಂತೂ ಅಲ್ಲ. ಇನ್ನೊಂದು ಹೇಳ್ತೀನಿ, ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಜನ ಕೊರೋನಾ ಬಂದಾಗ ಕಡ್ಡಿ ಕಿತ್ತಾಕರು ಸರ್, 180 ರೂಪಾಯಿಗೂ ಕೊಟ್ಟಿದ್ದೀನಿ. ಹೇಳ್ಬೇಕು ಅಂದ್ರೆ ನಾನು ಊಟ ಮಾಡಿದೆ ರಾಮನಗರದಿಂದ ಟೀ ಕುಡ್ಕೊ ಬಂದಿದ್ದೀನಿ. ಈ ದುಡ್ಡು ನಾನು 100 ಕೆಜಿ ಬೆಳೆದ್ಬಿಟ್ಟು 18,000 ಆಯ್ತು. 18,000 ನಾನು ಖರ್ಚು ಏನು ಮಾಡೋದು? ಮಕ್ಕಳು ಯಾಕೆ ಸಾಕೋದು? ಯಾಕೆ ಇದ್ದೇವ್ರು ಈ ಥರ ಕೆಲಸ ಮಾಡೋದು? ಈ ರೋಗ ಬಂದು ಜನನೆಲ್ಲ ಹಾಳು ಮಾಡ್ಬಿಡ್ತಲ್ಲ ಅಂದ್ಬಿಟ್ಟು ಕಣ್ಣೀರು ಇಟ್ಕೊ ಬಂದಿದ್ದೀನಿ. ಈಗ ಅದೇ ಕಣ್ಣೀರು ಜಾಸ್ತಿ ಆಗಿದೆ ದುಡ್ಡು, ರೈಟ್ ಜಾಸ್ತಿ ಆಗಿದೆ. 700 ಕೊಟ್ಟಿದ್ದೀನಿ, 800 ಕೊಟ್ಟಿದ್ದೀನಿ, 900 ರೂಪಾಯಿ ಕೊಟ್ಟಿದ್ದೀನಿ. ನಿನ್ನೆ 860 ಕೊಟ್ಬಿಟ್ಟು ಬಂದಿದ್ದೀನಿ 85 ಕೆಜಿ ಗೋಲ್ಡ್ನ. ಒಂದು ಕಮ್ಮಿ 60,000 ಆಗಿದೆ. ಇವಾಗ ಅವ್ರು ಕೊಟ್ಬಿಡ್ತಾನೆ. ಆವಾಗ ಕಿತ್ತಾಕಿರೋರು ಇವಾಗ ಅಂದ್ರೆ ಕಡ್ಡಿನ ಕಿತ್ತಾಕ್ಬಿಟ್ರ? ಕಿತ್ತಾಕ್ಬಿಟ್ಟಿದ್ದಾರೆ ಸರ್, ಎಷ್ಟೋ ಜನ ಕಡ್ಡಿ ಕಿತ್ತಾಕ್ಬಿಟ್ಟಿದ್ದಾರೆ. ಅಂತವ್ರಿಗೆಲ್ಲ ಈಗ ಆತರ ಪಟ್ಟು ಈ ನಿರ್ಧಾರ ತೆಗೆದುಕೊಳ್ಳೋರ್ಗೆ ಏನ್ ಹೇಳ್ತೀರಿ ನೀವು? ಅವರು ಅವ್ರ ಮೂರ್ತನ ಸರ್, ಏನಿದ್ರು ರೈತರಿಗೆ ಒಳಾಯದ ಮೀನು ತಿನ್ಬೇಕು ಅಂತ ಬೇಕಾದಷ್ಟು ಜನ ಇದಾರೆ ಸರ್. ಒಳಾದ ಮೀನು ತಿಂದ್ರೆ ಅದು ಕಷ್ಟ ಗೊತ್ತಾಗೋದು. ನಾನು ಅವತ್ತು ಉಳ್ಕೊಂಡಿರೋದ್ರಿಂದ 180 ಹೊಳೆ ಹಾದು ಮೀನು ತಿನ್ನು ಅಂತ, ಹೊಳೆಯಾದ ಮೀನು ತಿನ್ನು ಅಂತ ಗಾದಿ ಇದೆ. ಕಷ್ಟಪಟ್ಟು ಅವತ್ತಿಂದಲ್ಲಿ ಏನೇ ಕಷ್ಟ, ಗೊಬ್ಬರ ಹಾಕಾಕಾಯ್ತಿನಲ್ಲ ಸರ್, ಅದು 180 ಕೊಟ್ಬಿಟ್ಟು ಬಂದು 200 ರೂಪಾಯಿ ಕೊಟ್ಬಿಟ್ಟು ಬಂದು ಗೊಬ್ಬರ ಏನಾಕ್ಲಿ ಮತ್ತೆ ಇದೇನಾಕ್ಲಿ, ಮಕ್ಳು ಹೆಂಗೆ ಸಾಕೋದು, ವಿದ್ಯಾಭ್ಯಾಸಕ್ಕೆ ಏನು ಮಾಡೋದು, ಈ ರೀತಿನೇ ಮಾಡ್ಕೊಂಬಂದು. ಆದರೆ ಒಂದು ವರ್ಷದಲ್ಲಿ ಹಂಗೆ ಆಯಿತು, ಏನೂ ಸಿಕ್ತಾಗಲ್ಲ. ಆದರೆ ಕಡ್ಡಿ ಅಂತೂ ಕೇಳಕೊನಿಲ್ಲ ನಾನು. ಸೊಪ್ಪೆಲ್ಲ ಏನು ಮಾಡಿದ್ರೆ? ಅದೇ ಈ ಬಂದಷ್ಟನ್ನ ಮಾಡ್ಕೊತಿದ್ದೋ, 180 ಕೊಟ್ರುವೆ ಸಾಕು, ಬೆಳೆನೆ ಅಂತೂ ಮಾಡ್ತೇ ಇದ್ದೋ. ಹೇಗೆ ಅಂತಂದ್ರೆ ಇವಳು ಒಂಥರ ಅನ್ನೋದು ಏನಪ್ಪ ಮಾಡೋದು ಅನ್ನೋದು, 100 ಕೆಜಿ ಮೇಲೆ ತೂಗ್ತಿದ್ದು, ದುಡ್ಡು ಸಾಕಾಗ್ತಿಲ್ಲ, ಸೊಪ್ಪು ಸಾಕಾಗದೆ ಸೊಪ್ಪು ಮಾಡ್ಕೊತಿದ್ದು, ಸೊಪ್ಪು ಮಾಡ್ಕೊತಿದ್ದು. ಹಾಗೆ ಏನೋ ಕಷ್ಟ ಬಿದ್ದು ಹೆಂಗೋ ಶಿವನು ಈ ಕೊರೋನಾನ ಓಡಿಸ್ತಾ. ನಾವೇ ಹೇಳೋದು ಈಗ 100 ರೂಪಾಯಿ ಅದ ಅನ್ಬಿಟ್ಟು ಕಡ್ಡಿ ಹಾಕೋ ಬದಲು ನಾವು ಮಾಡ್ಲೇಬೇಕು ಅಂತ 500 ನಿಂತ್ಕೊಂಡ್ರು ಸರ್. ಅದು 100 ರೂಪಾಯಿ ಇದೆ ಅಂದ್ರೆ ಉಚ್ಚ ಕುದ್ರೆ ಓಡ್ತಾ ಇದೆ, ಎಲ್ಲಿ ಬಿದ್ದೋಗುತ್ತ ಅದು ಗೊತ್ತಿಲ್ಲ. ರೇಷ್ಮೆ ಕಡ್ಡಿ ಹಾಕ್ತಾರೆ ಈಗ ನಮ್ಗೆ ರೇಷ್ಮೆ ಬೆಳೆಗಾರನಿಗೆ 500 ರೂಪಾಯಿನಿಂದ 600 ರೂಪಾಯಿ ನಿಂತ್ಕೋತು ಅಂದ್ರೆ ಅವನಿಗಿಂತ ಇನ್ಯಾವ ಬೆಳೆನು ನಾನು ಇಲ್ಲ ಅಂತ ಹೇಳಿದೆ. ಆ ಬೆಳೆನೆ ಸೂತ್ಪೋದ ಬೆಳೆ, ಆ ರೈಟು ಒಳ್ಳೆ ರೈತನಿಗೆ ಒಳ್ಳೆ ಉತ್ತಮವಾದ ರೈಟು. 500 ರೂಪಾಯಿನಿಂದ 600 ರೂಪಾಯಿ ನಿಂತ್ಕೊಂಡ್ರೆ ಇನ್ನೇನು ಬೇಕಿಲ್ಲ ಅವನಿಗೆ, ಅದು ಇನ್ನು ಹೆಚ್ಚಾದ್ರೆ ಅವನಿಗೆ ಸ್ವಲ್ಪ ಒಳ್ಳೆ ಆದಾಯ ಒಳ್ಳೆ ಆದಾಯ. ಅದು ಬೇಕಿಲ್ಲ ಸರ್ ನಮಗೆ, ಈ 300 ರೂಪಾಯಿ 400 ರೂಪಾಯಿ ಕೊನೆ ಪಸ್ಟ್ 450 ನಿಂತ್ಕೊಂಡ್ರೆ ಸಾಕು. ನೀವು ಹೇಳ್ತಾ ಇರೋದು 100 ರೂಪಾಯಿ ಆಗೋದು ಬೇಡ, 300 ರೂಪಾಯಿ ಇಳಿಯೋದು ಬೇಡ ಅಂತ. 300 ರೂಪಾಯಿ ಇಳಿಯೋದು ಬೇಡ, 100 ರೂಪಾಯಿ ಆಗೋದು ಬೇಡ, 100 ರೂಪಾಯಿ ಆಗೋದು ಖುಷಿ ಪಟ್ಕೊಳ್ಳೋದು ಬೇಡ, 300 ರೂಪಾಯಿ ಆಯ್ತು ಅಂತ ಚಿಂತೆ ಮಾಡೋದು ಬೇಕಿಲ್ಲ. 450 ರೂಪಾಯಿನಿಂದ 600 ರೂಪಾಯಿ 550 ರೂಪಾಯಿ ಒಳಗೆ ಓಡಾಡ್ಬಿಟ್ರೆ ನಮಗೆ ಸಾಕು ಸರ್. 85 ಕೆಜಿ ಗೂಡು 100 ರೂಪಾಯಿ ರೇ, 600 ರೂಪಾಯಿ 500 ರೂಪಾಯಿ ರೇಟ್ ಆಗ್ಬಿಡಿ ಸಾಕು. ಈಗ ನಿಮ್ಗೆ ಜೀವನಕ್ಕೆ ವಾರ್ಷಿಕವಾಗಿ ಭತ್ತ ಬೆಳ್ಕೊಳ್ತೀರಿ, ಮತ್ತೆ ಈ ರೇಷ್ಮೆಯನ್ನ ನಿರಂತರವಾಗಿ ನಿಮ್ಗೆ ರೇಷ್ಮೆ ಬಂದ್ಮೇಲೆ ನಾ ಕಾಸ್ಕೊಂಡದ್ ಸರ್. ಭತ್ತದಲ್ಲಿ ರೈಟ್ ಹಿಂದೆ ಮುಂದೆ ಆಗೋದು, ಕಾಸು ಉಳಿತಿರಲ್ಲ, ರೇಷ್ಮೆ ಬಂದ್ಮೇಲೆ ನಂತ ಕಾಸು ಉಳಿತಾ ಇದೆ. ಅಂದ್ರೆ ಏನೋ ಅದ್ರಲ್ಲಿ ಸಾಲ ಮಾಡಿದ್ ಇದಕ್ಕೆ ಹಾಕೋದು, ಇದನ್ನ ಕಿತ್ತ ಅದಕ್ಕೆ ಹಾಕೋದು ಮಾಡ್ತಿದ್ದೆ, ಈಗ ಒಂಥರವಾಗಿ ಹೋಯ್ತಾ ಇದ್ದೀನಿ. ಆದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಹೆಂಡತಿ, ನಾನು ಇಂಜಿನ್ ಇದ್ದಾಗೆ ಅವರು ಟ್ರಯಲ್ ಇದ್ದಾಗೆ ಹಿಂದ್ ಗುಂಟೆ ಬರ್ತಾಳೆ. ರೇಷ್ಮೆ ನಂಬುದ್ರು ಆಳ ನಂಬಾರ್ದು, ನಾವು ನಮ್ಮ ಮನೆಯವರು ಆಳಾಗಿ ಮಾಡಿದ್ರಿಂದ ನಮ್ಗೆ 4 ಕಾಸು ಉಳಿತಾ ಇರೋದು. ಈ ಸರಿ ಆಳನ್ನೇ ನಂಬ್ಕೊಂಡ್ರೆ ನಾವು ಯಾವ ಕೆಲಸನೂ ಮಾಡಕ್ಕಾಗಲ್ಲ ಸರ್. ಅಲ್ಲ ಈಗ ಮಂಡೇಸ್ವಾಮಿ ಅವರು ನಾನು ಇಂಜಿನ್ ಇದ್ದಂಗೆ ಅವ್ರು ಟ್ರಾಲಿ ಅಂದ್ರು, ಈಗ ಅವರು ನೀವು ರೇಷ್ಮೆ ಹಾಕಕ್ ಪ್ರೇರಣೆ ಕೊಟ್ಟಿದ್ ನೀವು ಅಂದ್ರೆ ನೀವೇ ಇಂಜಿನ್ ಆಗ್ಬೋದಲ್ಲ. ಇಲ್ಲ ಇಲ್ಲ ಆತರ ಹೇಳಕ್ಕಾಗಲ್ಲ ಸರ್, ನಾವೇ ಯಾವತ್ತು ಟ್ರಾಲಿ ಆಗೇ ಇರ್ಬೇಕು. ಇಂಜಿನ್ ಇಂಜಿನ್ ಆಗೇ ಇದ್ರೆ ಅದೊಂದು ಬೆಲೆ. ಅವ್ರ ಆಸೆ ಇರ್ತಾನೆ, ಯಾಕಂದ್ರೆ ಟ್ರಾಲಿ ಆಗಿ ಇಂಚರ್ ಬರ್ತಾಳೆ, ಸೊಪ್ಪು ಕಟ್ ಮಾಡ್ತಾರೆ, ಮಾತಾಡ್ತಾನೆ, ಗುಳಿ ಬಿಡ್ತಿರ್ತಾರೆ. ಸ್ವಲ್ಪ ಸಣ್ಣ ಆಳನ್ನ ಅನ್ವಯಿಸಲ್ಲ ನಾವು, ಆದಷ್ಟು ಆಳು ಬರ್ದಿದ್ದ ದಿನಕ ನಾವೇ ಆಳಾಗಿ ಕೆಲಸ ಮಾಡೋಣ ಅಂತ ನಾವು ಮಾಡ್ತಾ ಇದೀವಿ ಸರ್. ಅಲ್ಲ ನಮ್ ಜಮೀನಲ್ಲಿ ದುಡಿದ್ರೆ ಆಳಲ್ಲ, ನಾವು ಅರಸರು. ಅದಕ್ಕೆ ಆ ತರವಾಗಿ ನಾವು ಯಾವ್ದಕ್ಕೂ ಒಂದು ಔಷಧಿ ಹೊಡೆಯಕ್ಕಾಗ್ಲಿ ಏನಕ್ಕಾಗ್ಲಿ ನಾವು ಆಳ್ನ ಬಿಡಲ್ಲ. ಅದೇ ಒಟ್ಟಿನಲ್ಲಿ ಕೂಲಿಯ ವೆಚ್ಚದ ನಿರ್ವಹಣೆಯನ್ನ ನಾವಾಗ ಮಾಡಿದ್ರೆ, ಮತ್ತೆ ನಿಮ್ಮ ಕೂಡು ಕುಟುಂಬದಲ್ಲಿ ನಿಮ್ಮ ತಮ್ಮ ಎಲ್ಲ ಇದಾರೆ, ತಮ್ಮ ಕುಟುಂಬ ನಮ್ ಕೈ ನಮ್ ಜೊತೆ ಕೈ ಜೋಡಿಸ್ತಾರೆ. ಇಬ್ಬರನ್ನ ಮಳೆ ಬರ್ತಾ ಓಡ್ ಬರೋದ್ರೆ ಬಂದು ಮನೇಲೆ ಒಂದ್ ಆಳ ಕೆಲಸ ಇದೆ, ಮನೇಲೆ ಅಡುಗೆ ಊಟ ತಿಂಡಿ ಇವೆಲ್ಲ ಒಬ್ರಿಗಾಗತ್ತೆ, ಅವರು ಕೈ ಜೋಡಿಸ್ತಾರೆ. 4 ಹಸು ಇದೆ, ಅವರು ಅದನ್ನ ನೋಡ್ಕೊತಾ ಇದಾರೆ. ಒಟ್ಟಾರೆ ಮನೆಯ ನಿರ್ವಹಣೆಯನ್ನ ಒಬ್ರು ನೋಡ್ಕೊಂಡ್ರೆ, ಹೊರಗಡೆ ಜಮೀನನ್ನ ಒಬ್ರು ನೋಡ್ಕೊಂಡಿದ್ವಿ. ಈ ರೀತಿಯ ಕೆಲಸದ ವಿಂಗಡಣೆ ಮಾಡ್ಕೊಂಡಿರೋದ್ರಿಂದ ನಿಮ್ಗೆ ಕುಡು ಕುಟುಂಬದಲ್ಲಿ ಯಾವ್ದು ಕೂಡ ಕಷ್ಟ ಅಂತ ಅನಿಸ್ತಾ ಇಲ್ಲ. ಆತರ ನಾವು ಒಟ್ಟಾಗಿ ಇದು ನಾನ್ ಮಾಡೋದು ಇದು ನೀ ಮಾಡೋದು ಅನ್ನೋ ಭೇದ ಭಾವ ಇಲ್ಲದ್ರಿಂದ ನಮ್ಗೆ ಒಟ್ಟಾಗಿ ಒಗ್ಗಟ್ಟಾಗಿ ಹೋಯ್ತಾ ಇರೋದು ಸರ್. ಹ್ಮ್ ಕೆಲಸಗಳನ್ನೆಲ್ಲ ನಾವೆಲ್ಲ ಒಬ್ಬೊಬ್ರಾಗ ಹಂಚಿಕೊಂಡು ವಿಂಗಡಣೆ ಮಾಡ್ಕೊಂಡು ಭೇದ ಭಾವ ಇಲ್ಲ ಮಾಡ್ತಾ ಇರೋದ್ರಿಂದ ನಮ್ ಸಂಸಾರ ಸಾಗರವಾಗಿ ಹೋಯ್ತಾ ಇದೆ ಸರ್. ಈಗ ಅವನ್ ಕೆಲ್ಸ ಎಲ್ಲ ಓದ ಬಿಡು, ಅವನೇನೋ ಓದ ಅಂತ ನಾನೇನೋ ಇದು ಬಿಡಲ್ಲ. ಅವನ ಕೆಲಸನ ನಾನೇ ವಹಿಸ್ಕೊಂಡು ಮಾಡ್ಕೊಂಡು ಹೋಯ್ತಾ ಇದ್ದೀವಿ, ಏನ್ ತೊಂದರೆ ಇಲ್ಲ ಸದ್ಯಕ್ಕೆ. ಒಟ್ಟಾರೆಯಾಗಿ ನಿಮ್ಗೆ ಇಡೀ ಕೃಷಿ ಜೀವನ, ಕೃಷಿ ಚಟುವಟಿಕೆ ನಡೆಸ್ತಾ ಮಾಡ್ತಾ ಇರ್ತಕ್ಕಂಥ ಜೀವನ ನಿಮ್ಗೆ ಸಂತೃಪ್ತಿ ಇದೆಯಾ, ಸಂತೃಪ್ತಿ ಕೊಟ್ಟಿದೆಯಾ? ಇದೆ ಸರ್, ಸಂತುಷ್ಟಿ ಇದೆ. ಜ್ಯೋತಿ ಅವರು ನೀವೇನು ಹೇಳ್ತೀರಿ? ನಮಗೂ ಇದೆ ಸಹ ಏನೂ ಇಲ್ಲ, ನಮ್ಗೆ ಇನ್ನೂ ಹೆಚ್ಚು ಹೆಚ್ಚು ಜಾಸ್ತಿ ಇದಲ್ಲಿ ಇಂಪ್ರೂವ್ ಆಗಬೇಕು ಅಂತ ಭಾರಿ ಆಸಕ್ತಿ ಇದೆ ಸರ್ ನಮ್ಗೆ. ಅಂದ್ರೆ ನೀವು ಮಿಕ್ಕಿದ 5 ಎಕರೆಗೆ ಅದು ನೀರಾವರಿ ಅಲ್ಲ ಅಂದ್ರೆ ಅದಕ್ಕೂ ರೇಷ್ಮೆ ಹಾಕ್ಬಿಡೋಣ ಅಂತ ಹೇಳಿ. ಇಲ್ಲ ಇಲ್ಲ, ಇದೇ ಸಾಕು, ಹೆಚ್ಚಿಗೆ ಹಾಕಲ್ಲ. ಇದನ್ನೇ ಇಂಪ್ರೂವ್ ಮಾಡಬೇಕು ಅಂತ ಆಸೆ ಇದೆ ಸರ್. ಒಂದ್ ಎಕರೆ ಈಗ ನಾವು ಡಿವೈಡ್ ಆದಂತ ಸನ್ನಿವೇಶಕ್ಕೆ ಬಂದ್ರು 1 ಎಕರೆ ಸಿಗ್ಬೋದು, ಇದನ್ನೇ ನಾವು ಇಂಪ್ರೂವ್ ಮಾಡೋಣ ಅಂತ ನಾವು ಅನ್ಕೊಂಡಿದೀವಿ ಅಷ್ಟೇ ಸರ್. ಅಂದ್ರೆ ನಿಮ್ಮ ಅಣ್ಣ ತಮ್ಮಂದ್ರು ಹಿಸೆ ಆದಂತ ಸಂದರ್ಭದಲ್ಲಿ ಇಬ್ರು ಒಬ್ಬರೇ ತಗೊಳಕಾಗಲ್ಲ, ಇಬ್ರಿಗೂ ಆದ್ರೂ ನಮ್ಗೆ 1 ಎಕರೆ ಬಂದ್ರು ನಾವು ಇದನ್ನೇ ಇಂಪ್ರೂವ್, ಇದಲ್ಲೇ ಸಾಕು ನಮ್ಗೆ ಇಂಪ್ರೂವ್ ಮಾಡ್ಬೇಕು ಅಂತ ಆಸಕ್ತಿ ಇದೆ ಸರ್ ಇದಲ್ಲಿ. ಅಂದ್ರೆ ಇರೋ ಜಮೀನಲ್ಲೇ ಉತ್ತಮ ತಂತ್ರಜ್ಞಾನವನ್ನು ಅಳಪಡಿಸಿಕೊಂಡು ಹೆಚ್ಚು ಇಳುವರಿ ಪಡಿಬೇಕು ಅಂತ ಆಸೆ ಇದೆ ಸರ್ ನಮ್ಗೆ. ಇನ್ನೂ ಚೆನ್ನಾಗಿ ತೋಟ ಮಾಡಬೇಕು, ಅದನ್ನೇ ಒಂದು ಕಳೆ ಒಂದು ಇದು ಇಲ್ಲದೆ ನಾವು ಹನಿ ನೀರಾವರಿ ಇದಲ್ಲಿ ಜಾಸ್ತಿ ನೀರು ಬಳಸ್ತೆ ಇದಲ್ಲಿ ಮಾಡ್ಕೊಂಡು ಗೊಬ್ಬರ ನಾವೇ ಸಾವಯವ ಗೊಬ್ಬರ ಇವೆಲ್ಲ ನಾವೇ ಉತ್ಪತ್ತಿ ಮಾಡ್ಬೇಕು ಅಂತ ಆಸೆ ಇದೆ ಸರ್ ನಮ್ಗೆ. ಮಕ್ಕಳು ಏನ್ ಓದ್ತಾ ಇದಾರೆ ಜ್ಯೋತಿ ಅವರೇ? ಮಕ್ಕಳು ಮಗಳು 8, ಮಗನೇ SLC ಎಕ್ಸಾಮ್ ಬರ್ದಿದ್ದಾನೆ ಸರ್. ಈಗ ಮಕ್ಕಳು ಮುಂದೆ ಬೆಳೆದು ನಿಮ್ ಜೊತೆಗೆ ಕೈ ಜೋಡಿಸ್ತೀರಿ ಅಂತ ಅಂದ್ರೆ ಏನ್ ಹೇಳ್ತೀರಿ? ನನ್ಗೇನು ಮಕ್ಕಳನ್ನ ನಮ್ ಜೊತೆ ಎರೆಯೋದ್ ಬೇಡ, ಅವರು ಒಂದು ವಿದ್ಯಾಭ್ಯಾಸ ಕಲ್ತ್ಕೊಂಡು ಮುಂದಕ್ಕೆ ಹೋಗ್ಲಿ ಅನ್ನೋ ಆಸೆ ಇದೆ ಸರ್. ನೋಡಕ್ ಹೋಗ್ಲಿ ಅಂದ್ರೆ ಏನ್ ಮುಂದಕ್ಕೆ ಹೇಳಿ? ಅವ್ರು ಓದ್ಕೊಂಡು ಒಂದ್ ಕೆಲಸ ಜಾಬ್ ಯಾವ್ದಾರು ಕೆಲ್ಸಕ್ಕೆ ಹೋಗ್ಲಿ, ನಮಗೆ ರೈತರಾಗದ್ ಬೇಡ, ರೈತರ ಮಕ್ಕಳು ರೈತರೇ ಆಗ್ಬೇಕು ಅಂತ ಏನಿಲ್ಲ. ನನ್ಗನ್ಸಲ್ಲ ಸರ್, ಅದು ನನ್ಗನ್ಸಲ್ಲ. ನಮಗೆ ಮಕ್ಕಳು ವಿದ್ಯಾವಂತರಾಗಬೇಕು ಅಷ್ಟೇ ಸಾಕು, ರೈತನಾಗೆ ಇರ್ಲಿ ಮಕ್ಕಳು ವಿದ್ಯಾವಂತರಾಗಬೇಕು ಅಷ್ಟೇ ನನಗೆ. ರೈತರಿಗೆ ವ್ಯಾಲ್ಯೂ ಇಲ್ವಲ್ಲ ಸರ್? ವ್ಯಾಲ್ಯೂ ಇದೆ ರೈತರಿಗೆ. ಈಗ ನಮಗೆ ಗೃಹಿಣಿಯಾಗಿ